ಶುರು ಮಾಡುದು. ಈಗ ನಿಮಗೇನು ಬೇಸರ ಇಲ್ಲ? ಸರಿ ಇಲ್ಲ, ನಮ್ಗೆ ಇನ್ನು ನೆಮ್ಮದಿಯಾಗಿ ಇದ್ದೀನಿ. ಬೇರೆ ಕಡೆ ಹೋಗಿ ಸಂಪಾದನೆ ಮಾಡೋದಕ್ಕಿಂತ ಇಲ್ಲಿ ನೆಮ್ಮದಿಯಾಗಿ ಇದ್ದೀನಿ. ಆಲ್ರೆಡಿ 2 ಅವರ್ ಸ್ಪೆಂಡ್ ಮಾಡ್ತಂದ್ರೆ ಎಲ್ಲಿಗಾರ ಹೋದ್ರು ನಾನು ಯಾರು ಕೇಳೋರಿಲ್ಲ. ಈಗ ಜಾಬ್ ಹೋಯ್ತೀವಿ ಅಂತಂದ್ರೆ 8 ಗಂಟೆಗೆ ಹೋಗಿ ಪಂಚ್ ಮಾಡ್ಬಿಟ್ಟು ಒಳಗಡೆ ಹೋದ್ರೆ 6 ಗಂಟೆ ತನಕ ರಿಸ್ಕ್ ಇದ್ದೇ ಇರ್ತದೆ. ಅಂದ್ರೆ ಇವರು ರೆಪ್ಯುಟೇಷನ್ ಅಂತ ಹಾಳಾಯ್ತಾರೆ ಜನಗಳು ಅಷ್ಟೇನೆ. ಗೌರವ ಸಿಗುತ್ತೆ ಜಾಬ್ಗೆ ಹೋದ್ರೆ, ಇಲ್ಲಿ ಇಲ್ಲ ಅಂತಾರೆ. ಯಾಕೆ ಇಲ್ಲಿ ಮಾಡಿದ್ರೆ ಸಿಕ್ಕಲ್ಲ. ಹೌದು, ಈ ಒಂದು ವಿಷಯದ ಬಗ್ಗೆ ಯೋಚನೆ ಮಾಡ್ಬೇಕು. ಈಗ 12 ಎಕರೆ ಕೃಷಿ ಪ್ರದೇಶದಲ್ಲಿ ಏನೆಲ್ಲ ಬೆಳೆಗಳನ್ನ ನಾವು ನಿಮ್ಮ ಕ್ಷೇತ್ರದಲ್ಲಿ ನೋಡಬಹುದು ಸರ್? ಏಲಕ್ಕಿ ಬೆಳೆ ಐತೆ, ಕಟಿಂಗ್ ಬಂದೈತೆ, ಪ್ಲಸ್ ಟೊಮೊಟೊ ಐತೆ. ಅದಕ್ಕೆ MC ಇತ್ತು, 1-2 ಎಕರೆ ಖಾಲಿ ಆಗೈತೆ, ಟೊಮೊಟೊ ಐತೆ, ಪ್ಲಸ್ ಬತ್ತೆ ಹಾಕಿದೀವಿ ಇವಾಗ. ಇನ್ ಮಿಕ್ಕಿದ್ದೆಲ್ಲ ತೆಂಗಿನ ತೋಟ ಐತೆ, ಸಾಗುಣಿ ಮರಗಳೈತೆ. ಈಗ ನಿಮ್ಮ ಕುಟುಂಬದ ಬಗ್ಗೆ ಹೇಳಿ, ನೀವು ನಿಮ್ ತಂದೆ ಅಲ್ಲದೆ ಇನ್ಯಾರೆಲ್ಲ ಕೃಷಿ ಕೆಲಸದಲ್ಲಿ ನಿಮ್ಗೆ ಸಹಕಾರ ನೀಡ್ತಾರೆ? ಸರ್, ನಮ್ಮ ತಾಯಿಯವರು ಫಸ್ಟ್ ಎಲ್ಲ ರೇಷ್ಮೆ ಮಾಡ್ತಿದ್ರು, ಅದು ಇವಾಗ ಆಗಲ್ಲ. ಅವರು ಬಂದು ಒಂದು ವಿಸಿಟ್ ಕೊಟ್ಕೊ ಹೋಗ್ತಾರೆ ಅಷ್ಟೇ. ಅವರು ಒಳ್ಳೆ ತಿಳುವಳಿಕೆ ಐತೆ, ಅವರಿಂದನೇ ನಾವು ಇದೆಲ್ಲ ಮಾಡಕ್ಕಿರ್ಗದ್ದು. ನಮ್ಮ ತಂದೆಯವರು ಅಂದ್ರೆ ಇದಕ್ಕೆಲ್ಲ ಗೊತ್ತಿಲ್ಲ, ಅವ್ರಿಗೆ ನಾಲೆಡ್ಜ್ ಇಲ್ಲ. ನಮ್ಮ ತಾಯಿಯವರು ಅವಾಗಲೇ 10th ಮಾಡೋರು, ಅದರಿಂದ ಅವ್ರಿಗೆ ನಾಲೆಡ್ಜು. ನಮ್ಮ ತಂದೆ ಏನು ಓದಿಲ್ಲ, ಅವ್ರಿಗೆ ವ್ಯವಸಾಯ ಅಷ್ಟೇನೆ. ಅವ್ರಿಗೆ ಇದೆಲ್ಲ ಏನು ಎತ್ತಲ ಗೊತ್ತಾಗಲ್ಲ. ನನ್ನ ತಮ್ಮ ಅವನೇ, ನನ್ನ ತಮ್ಮ ನಾನು ಪೋಲ್ಟ್ರಿ ಫಾರ್ಮು ಇದು ಎಲ್ಲ ಮೇಂಟೈನ್ ಮಾಡ್ತೀವಿ. ಅಂದ್ರೆ ನೀವು ನಿಮ್ಮ ತಾಯಿಯವರು ಪ್ರೇರಣೆ ನೀಡಿದ್ರು, ನಿಮ್ಮ ಸೋದರ ಮಾವ ಮಾಡ್ತಾ ಇದ್ರ? ಹಾ ಸರ್. ಅಲ್ಲಿ ಹೋಗಿ ನೀವು ಈ ಕೋಳಿ ಸಾಕಾಣಿಕೆ ಬಗ್ಗೆ ತಿಳ್ಕೊಂಡ್ ಬಂದ್ರಿ? ತಿಳ್ಕೊಂಡ್ ಬಂದು ಮಾಡಿದ್ರೆ, ಕಷ್ಟಪಟ್ಟು ಮಾಡಿದ್ರೆ ದುಡ್ಡಾಗತ್ತೆ ಅಂತ ಹೇಳಿದ್ರು ಮಾವ. ಅದನ್ನ ಬಂದು ನಾವು ಇಂಪ್ಲಿಮೆಂಟೇಷನ್ ಮಾಡ್ಕೊಂಡು ಮಾಡ್ದೋ, ಕಷ್ಟಪಟ್ಟು ಮಾಡ್ತಾ ಇದೀವಿ. ಹೇಳಿ, ಈಗ ಎಷ್ಟು ಮರಿಗಳನ್ನ ನೀವು ಈ ಒಂದು ನಿಮ್ಮ ಸಾಕಾಣಿಕೆ ಕೇಂದ್ರದಲ್ಲಿ ಸಾಕ್ತಾ ಇದೀರಿ ಸರ್? ಕೆಪಾಸಿಟಿ ಎಷ್ಟಿದೆ, ಇದಕ್ಕೆ ಬಂಡವಾಳ ಎಷ್ಟಾಯ್ತು? ಹಾ ಸರ್, ಸರ್ ಆಲ್ರೆಡಿ ನಮ್ದು 10,000 ಬರ್ಡ್ಸ್ ಐತೆ, ರನ್ನಿಂಗ್ ಬರ್ಡ್ಸ್ 10,000 ಐತೆ. ಇಂಟಿಗ್ರೇಷನ್ ಫಾರ್ಮ್ ಆಗಿರೋದ್ರಿಂದ ಕಂಪ್ನಿಲಿ ಟೈಅಪ್ ಮಾಡಿ ನಾವು ರೆಗ್ಯುಲರ್ ಆಗಿ ಇನ್ನೇನು 4 ವರ್ಷದಿಂದ ಕಂಪ್ನಿಲಿ ಮಾಡ್ತಾ ಇದ್ದೀನಿ. ನಮ್ಮ ಇನ್ವೆಸ್ಟ್ಮೆಂಟ್ ಬಂದು 20 ಲಕ್ಷ ಆಗಿತ್ತು, ಆ ಟೈಮಲ್ಲೇ ಅಷ್ಟಾಗಿತ್ತು. ನಾನು ಒಂದೇ ವರ್ಷಕ್ಕೆ ಒಂದು 10 ಲಕ್ಷ ಅಷ್ಟು ಇದು ಮಾಡ್ಕೊಂಡು, ಒಂದು 10 ಲಕ್ಷ ಲೋನ್ ಮಾಡಿಸಿದ್ದು, ಒಂದು 10 ಲಕ್ಷ ನಮ್ಮ ಕೈಯಿಂದ ಹಾಕ್ಬಿಟ್ಟು ಶುರು ಮಾಡಿಸಿದ್ದು. ಆ ಕಂಪ್ನಿ ಬಂದು ಫೀಡ್ಸು, ವ್ಯಾಕ್ಸಿನೇಷನು ಮತ್ತು ಮೇಂಟೆನೆನ್ಸು ಪ್ರತಿದಿನ ಸೂಪರ್ವೈಸರು ವಿಸಿಟ್ ಕೊಟ್ಟು ಅದು ಮೆಡಿಷನ್ದು ಏನು ಪ್ರಾಬ್ಲಮ್ ಆಗೈತೆ, ಮಾರ್ಟಾಲಿಟಿ ಯಾಕಾಗೈತೆ ಎಲ್ಲನೂ ವಿಸಿಟ್ ಕೊಟ್ಕೊಂಡು ಅವರು ಹೇಳ್ತಾರೆ. ಅದಕ್ಕೆ ತಕ್ಕಂತೆ ನಾವು ಫಾಲೋಅಪ್ ಮಾಡ್ಕೊಂಡು ಹೋಗ್ಬೇಕು. ಪ್ರತಿದಿನ ನಮ್ಮದು ಕೆಲಸಗಳಿರ್ತದೆ, ಮಾರ್ನಿಂಗ್ ಟೈಮು ನೀಟ್ ಮಾಡಬೇಕು, ಬಾಕ್ಸ್ಗಳೆಲ್ಲ ನೀಟ್ ಮಾಡಿಬಿಟ್ಟು ಫೀಡ್ ಹಾಕ್ಬೇಕು, ರ್ಯಾಕಿಂಗ್ ಮಾಡಬೇಕು. ಇದೆಲ್ಲ ಮಾಡಿದ್ರೆ 2-3 ಅವರ್ ಸ್ಪೆಂಡ್ ಮಾಡ್ತೀವಿ ಅಷ್ಟೇ ಮಾರ್ನಿಂಗ್ ಟೈಮು. ನೈಟ್ ಟೈಮ್ 3 ಅವರ್ ಮಾಡ್ತೀವಿ, ಫೀಡ್ ಹಾಕಿರ್ತೀವಿ ನೈಟ್ ಟೈಮು. ದಿನ 4-6 ಅವರ್ ಕಂಪ್ಲೀಟ್ ಆಗುತ್ತೆ. ಈಗ ಸೋದರ ಮಾವ ಮಾಡಿದ್ರು ನೋಡಿದ್ರಿ, ನೀವೇನಾದ್ರು ವಿಶೇಷವಾಗಿ ತರಬೇತಿ ಏನಾದ್ರು ಪಡ್ಕೊಂಡ್ರ ಹೇಗೆ? ಹಾ ಸರ್, ಕುಕ್ಕೋಟೋದ್ಯಮ ಮೈಸೂರಲ್ಲಿಂದ ಟ್ರೈನಿಂಗ್ ಆಗೈತೆ, ನಂಗೂ ಆಗೈತೆ, ನನ್ನ ತಮ್ಮಂಗೂ ಆಗೈತೆ. ದಿನ ಟ್ರೈನಿಂಗ್ ಸರ್ ಅಲ್ಲಿ 7 ದಿನ ಕೊಡ್ತಾರೆ, 1 ವೀಕ್, 15 ದಿನ ತನಕ ಕೊಡ್ತಾರೆ. ಏನೆಲ್ಲ ಕಲ್ತ್ರಿ ಅಲ್ಲಿ ನೀವು? ಅವರು ಇಷ್ಟೊಂದಾರಿ ದೊಡ್ಡ ಬರ್ಡ್ಸ್ಗೆ ಅವರು ಪ್ರಾಮುಖ್ಯತೆ ಕೊಡಲ್ಲ, ನಾಟಿ ಕೋಳಿಗೆ ಮೇನ್ ಪ್ರಿಫರೆನ್ಸ್. ಅವರು 500 ಬರ್ಡ್ಸ್ ಮಾಡಿ ಸಾಕು ಅಂತಾರೆ ಅವರು. ನಾವು ಓನ್ ಆಗಿ ಮಾಡಿ ಅಷ್ಟೊಂದಾರಿ ಬರ್ಡ್ಸ್ ಖಾಲಿ ಮಾಡೋ ಕೆಪಾಸಿಟಿ ಇಲ್ಲ ಸರ್. ಮಾರ್ಕೆಟಿಂಗ್ ಅಲ್ಲಿ ನಾವು ಸೇಲ್ ಮಾಡೋಕ್ಕೂ ಆಗಲ್ಲ. 10,000 ಬರ್ಡ್ಸ್ ಒಂದ್ ನೈಟ್ ಖಾಲಿ ಆಗುತ್ತೆ, 21,000 ಕಂಪ್ನಿ ಆಗಿರೋದ್ರಿಂದ. ನಮ್ಮಲ್ಲಿ ಬರೀ ಉಳ್ಕಳ ಅಂತಹ ಬರೀ ಒಂದು 50 ಕೋಳಿ ಉಳ್ಕಂದ್ರೆ ಅದನ್ನ ಖಾಲಿ ಮಾಡಕ್ ಆಗಲ್ಲ ನಮ್ಮ ಕೈಯಲ್ಲಿ. ಅಲ್ಲಿ ಒಳ್ಳೆ ತರಬೇತಿ ಕೊಟ್ಟರು. ತರಬೇತಿ ಅಂತಂದ್ರೆ ಈ ಯಾವ ತರ ಕೋಳಿ ಮೇಂಟೆನೆನ್ಸ್ ಮಾಡಬೇಕು, ಅದಕ್ಕೆ ಯಾವ ತರ ಕ್ಲೈಮೇಟ್ ಇರಬೇಕು, ಫಾರ್ಮ್ ಯಾವ ತರ ಇರಬೇಕು, ಒಂದು ಫಾರ್ಮ್ ಇಂದ ಒಂದು ಫಾರ್ಮ್ಗೆ 40 ಅಡಿ ಡಿಸ್ಟೆನ್ಸ್ ಇರಲೇಬೇಕು, ಆ ತರ ಇದ್ರೆ ಯಾವ ರೋಗಗಳು ಹರಡಲ್ಲ. ಶೆಡ್ಗಳಿಗೆ ಶೆಡ್ಡಿಂದ ಶೆಡ್ಗೆ 40 ಅಡಿ ಡಿಫ್ರೆನ್ಸ್ ಇರಬೇಕು. ಎಷ್ಟು ಶೆಡ್ಗಳಿದೆ ಇಲ್ಲಿ ಸರ್? ನಂದು 4 ಶೆಡ್ ಐತೆ, 2 ಶೆಡ್ ಹಳೆ ಶೆಡ್, ಇವಾಗ ಒಂದು ಮಂತ್ ಆಯ್ತು ಇನ್ನರ್ ಶೆಡ್ ಹಾಕ್ಸಿದೀನಿ. ಈಗ ಒಂದ್ ಬ್ಯಾಚ್ ಆದ್ಮೇಲೆ ಅದನ್ನ ಸ್ಯಾನಿಟೈಸ್ ಎಲ್ಲ ಮಾಡಬೇಕು. ಹಾ ಸರ್. ಅದೆಲ್ಲ ಹೇಗ್ ಮಾಡ್ತೀರಿ ಸರ್? ಸ್ಯಾನಿಟೈಸರ್ ಬಂದ್ಬಿಟ್ಟು ಕೋಳಿ ಒಂದು ದಿನ ಖಾಲಿ ಆಗುತ್ತೆ, ಗೊಬ್ಬರ ಎಲ್ಲ ಬರುತ್ತೆ ಅದರಲ್ಲಿ, ಗೊಬ್ಬರ ಎಲ್ಲ ನನಗೆಷ್ಟು ಯೂಸ್ ಆಗುತ್ತೆ ಅಷ್ಟನ್ನ ತಗೋತೀವಿ, ಬೇರೆಯವರು ಮಾರ್ಬಿಡ್ತೀನಿ. ಅದನ್ನ ಮಾರ್ಬಿಟ್ಟು ಎಲ್ಲ ಕ್ಲೀನಿಂಗ್ ಮಾಡಿಸ್ಬಿಟ್ಟು ಎಲ್ಲ ಧೂಳೆಲ್ಲ ಹೊಡೆದ್ಬಿಟ್ಟು ಸುಣ್ಣ ಧೂಳು ಬರುತ್ತಲ್ಲ ಅದನ್ನ ಫುಲ್ಲು ಸ್ಪ್ರೇ ಮಾಡಬೇಕು. PKG ಮತ್ತೆ ಇದನ್ನ ಬರುತ್ತೆ ಸ್ಪ್ರೇಗಳು ದ್ರವಕ, ಅದನ್ನೆಲ್ಲ ಶೆಡ್ಗೆಲ್ಲ ಸ್ಪ್ರೇ ಮಾಡಿಸಿ, ಉಪ್ಪು ಕಲ್ಲುಪ್ಪು ಬರುತ್ತಲ್ಲ ಅದನ್ನ ಕೆಳಗಡೆ ನೆಲಕ್ಕೆಲ್ಲ ಎರಚಿ ಅದರಿಂದ ರೋಗಗಳೆಲ್ಲ ಅವಾಯ್ಡ್ ಆಯ್ತದೆ. ಅದೆಲ್ಲ ಮಾಡಿ ವಾಶ್ ಮಾಡಿಸಿ H2O2 ಬದರುತ್ತೆ, ಡ್ರಿಂಕರ್ಗೆಲ್ಲ ವಾಶ್ ಮಾಡಿಸಿ ಮಿಷಿನಲ್ಲಿ ಕಟ್ತೀವಿ ನಾವು, ಅದೆಲ್ಲ ಕ್ಲಿಯರ್ ಆಗುತ್ತೆ. ಪಾಚಿ ಬಂದ್ಬಿಡ್ತದೆ, ಪಾಚಿ ಬಂತಂದ್ರೆ ಈ ಕೋಳಿ ಪ್ರಾಬ್ಲಮ್ ಬರುತ್ತೆ ಕೋಳಿಗೆ. ಎರಡೆರಡು ಕೆಲಸ ಮಾಡಬಾರ್ದು, ಶೆಡ್ಡು ಕೋಳಿ ಖಾಲಿ ಆದಾಗಲೇ ಅವಾಗಲೇ H2O2 ಕಟ್ಟಿ ಮಿಷಿನಲ್ಲಿ ಕಳಿಸ್ತೀವಿ ನಾವು, ಪೈಪ್ ಲೈನ್ ಸಿಸ್ಟಮಲ್ಲಿ ಕಳಿಸ್ತಂದ್ರೆ ಎಲ್ಲ ನೀಟ್ ಆಗುತ್ತೆ. ಅವಾಗ ಎಲ್ಲನೂ ಹೊರಗಡೆ ಹಾಕಿ ಎಲ್ಲ ನೀಟ್ ಮಾಡಿಸಿ ಪ್ರತಿಯೊಂದು ಬಾಕ್ಸ್ ಎಲ್ಲ ತೊಳಿಸ್ತೀವಿ ಆಳುಗಳಿಗೆ, ಎಲ್ಲ ಬ್ಲೀಚಿಂಗ್ ಪೌಡರ್ ಹಾಕ್ಬಿಟ್ಟು ಕ್ಲಿಯರ್ ಆಗುತ್ತೆ ಶೆಡ್ಡು. ಮತ್ತೆ ಪ್ರೊಸೆಸ್ ಮಾಡಿಬಿಟ್ಟು 21 ದಿನ ಗ್ಯಾಪ್ ಅಪ್ ಮಾಡಿಬಿಟ್ರೆ. ಫಸ್ಟ್ ಒಂದೇ ವೀಕ್ ಕೊಡ್ತಿದ್ರು ಮರಿ, ಇವಾಗೆಲ್ಲ ಕೊರೋನಾ ಆದ್ಮೇಲೆ 21 ದಿನ ಪ್ರತಿಯೊಬ್ಬರಿಗೂ ಮಾಡಿಬಿಟ್ರೆ. 7 ಬ್ಯಾಚ್ ತನಕನು 7.5 ಬ್ಯಾಚು ತನಕನು ಮಾಡ್ತಿದ್ದೆ ಫಸ್ಟು, ಇವಾಗೆಲ್ಲ 6 ಬ್ಯಾಚು 7 ಬ್ಯಾಚ್ ಆಗ್ಬಿಟ್ರೆ ನಮ್ಮ ಪುಣ್ಯ. ಇವಾಗ 21 ದಿನ ಬಿಡ್ಲೇಬೇಕು, ಈಗ ಕಂಪಲ್ಸರಿ ಮಾಡಿಬಿಟ್ಟಿದ್ದಾರೆ ಸರ್. ಇವಾಗ 22ನೇ ದಿನ ನಿಮಗೆ ಪಕ್ಕ ಮರಿ ಬರುತ್ತೆ, ಅದು ಕಂಪ್ಯೂಟರ್ ಫೀಡಿಂಗ್ ಮಾಡಿಬಿಟ್ಟಿದ್ದಾರೆ ಅಂದ್ರೆ ಅದನ್ನ ಚೆಕ್ನ 21 ದಿನ ಆದ ತಕ್ಷಣ ಮರಿ ಬಂದ್ಬಿಡ್ತದೆ. ಆ ಪ್ರೊಸೆಸಿಂಗ್ ಬಂದು ಬ್ರೂಡಿಂಗ್ ಟೈಪ್, ಬ್ರೂಡಿಂಗ್ ಟೈಮಲ್ಲಿ ಕೋಳಿ ತಾಯಿ ಜೊತೆ ಹೆಂಗಿರ್ತದೆ ಆ ರೀತಿ ನಾವು ಕ್ಲೈಮೇಟ್ ನಮ್ಮ ಶೆಡ್ಡಲ್ಲಿ ರೆಡಿ ಮಾಡ್ಕೊಂಡು ಹೀಟ್ ಟೆಂಪರೇಚರು ಎಲ್ಲಾನು ಸೆಟ್ ಆಗೋ ಥರ ರೆಡಿ ಮಾಡ್ಕೊಂಡು ಸರ್. ಆ ಮರಿ ಬರೋ ದಿನ ನಾವು ಇಜ್ಜಲಲ್ಲಿ ಹಾಕಿ ಹೀಟ್ ಟೆಂಪರೇಚರ್ ಮೇಂಟೈನ್ ಮಾಡ್ತೀವಿ ಸರ್. ಶ್ರೀಕಾಂತ್ ಮೂರ್ತಿ ಅವರ, ಒಂದು 2 ಗಂಟೆ ಕಾಲ ಕಳೆದ್ರೆ ಸಾಕು ಆರಾಮಾಗಿ ಕೋಳಿ ಸಾಕಣೆ ಮಾಡಬಹುದು ಅಂತ ಹೇಳಿದ್ರಿ. ಅಷ್ಟೇನಾ ಕೆಲಸ ಆಗತ್ತೆ? ಅಷ್ಟೇನಾ ಸರ್, 2-3 ಅವರ್ ಅಷ್ಟೇನೆ. ಹೇಗಿರುತ್ತೆ ನಿಮ್ ದಿನಚರಿ ಹೇಳಿ, ಕೋಳಿ ಸಾಕಾಣಿಕೆ ಕೆಲಸ ಸರ್? ಬೆಳಿಗ್ಗೆ ಮಾರ್ನಿಂಗ್ 1:30 ಶೆಡ್ ಹತ್ರ ಬಂದ್ರೆ 6:30-8:30-9 ಗಂಟೆ ಒಳಗೆ ಕ್ಲಿಯರ್ ಆಗುತ್ತೆ. ಏನೆಲ್ಲ ಗಮನಿಸ್ತೀರಿ ಸರ್? ಬೆಳಗ್ಗೆ ಟೈಮ್ ಬಂದು ಚಿಕ್ಕ ಮರಿ ಟೈಮಲ್ಲಿ ಅವಕ್ಕೆ ಪ್ರತಿದಿನ ನೀರನ್ನು ಚೇಂಜ್ ಮಾಡಬೇಕು. ನೀರನ್ನು ಚೇಂಜ್ ಮಾಡಿ ಅದಕ್ಕೆ ಮೆಡಿಸಿನ್ಗಳೆಲ್ಲ ಇರ್ತದೆ ಅದನ್ನು ಹಾಕಿ ನೀರಲ್ಲಿ ಇಡಬೇಕು. ಪ್ಲಸ್ ಅದಾದ್ಮೇಲೆ ಅವಕ್ಕೆ ಫೀಡರ್ ಚಿಕ್ಕ ಫೀಡರ್ ಬಾಕ್ಸ್ ಬರುತ್ತೆ. ಚಿಕ್ಕ ಮರಿ ಆಗಿರೋದ್ರಿಂದ ಪ್ರತಿದಿನ ಫೀಡ್ ಹಾಕಲೇಬೇಕು. ದಿನಕ್ಕೆ 3 ಸರಿ ಹಾಕಬೇಕು. ಅದನ್ನು ಮಾರ್ನಿಂಗ್ ಟೈಮ್ 8:30-9 ಗಂಟೆ ಒಳಗೆ ಕ್ಲಿಯರ್ ಆಗುತ್ತೆ. ರೇಕಿಂಗ್ ಮಾಡಬೇಕು ಅಂದ್ರೆ ಪ್ರತಿದಿನ ಒಟ್ಟನ್ನು ಪಲ್ಟಾಯಿಸಿದಾಗ ಪ್ರತಿದಿನ ಅದು ಇದ್ದೇ ಇರುತ್ತೆ. 1 ಗಂಟೆ ಟೈಮ್ ಆಗುತ್ತೆ ಶೆಡ್ಡಲ್ಲಿ. ನಾನು, ನನ್ನ ತಮ್ಮ, ನಮ್ಮಪ್ಪ 3 ಜನ ಸೇರ್ಕೊಂಡು ಕ್ಲಿಯರ್ ಮಾಡ್ತೀವಿ. 3 ಜನ ಈ ಒಂದು 10,000 ಮರಿಗಳಿರುವಂತ ಶೆಡ್ಗಳನ್ನ ಮೇಂಟೈನ್ ಮಾಡ್ತಾ ಇದ್ದೀರಿ. ನೀರಿನ ವ್ಯವಸ್ಥೆ, ಬೋರ್ವೆಲ್ ನೀರು ಚೆನ್ನಾಗೈತೆ ಸರ್? ನೀರು ಪರೀಕ್ಷೆ ಮಾಡಿಸಿದ್ರ? ಹಾ ಸರ್, ಚೆನ್ನಾಗೈತೆ ನೀರು. ವಾಟರ್ ಇಂಟೇಕು ಸೂಪರ್ ಆಗೈತೆ. ನೀರಿಂದ ಚೆನ್ನಾಗಿ ಬರ್ತಾವೆ ಮರಿ. ಅಲ್ಲಿ ನೀರು ಮುಖ್ಯ, ನೀರೇ ಮೇನ್ ಇಂಪಾರ್ಟೆಂಟ್ ಸರ್. ಇನ್ನು ಫೀಡ್ ಅಂತ ನೀವು ಹೇಳಿದ್ರಲ್ಲ, ಅದೆಲ್ಲ ಕಂಪ್ನಿಯವರೇ ಕೊಡ್ತಾರೆ? ಹಾ ಸರ್, ಫೀಡ್ ಎಲ್ಲ ಕಂಪ್ನಿಯವರೇ ಕೊಡ್ತಾರೆ. ನೀವೇನು ಹೊರಗಡೆ ತರುವಂತದ್ದು ಏನಿಲ್ಲ ಸರ್? ನಾವು ಹೊರಗಡೆ ತರೋ ನೆಸೆಸಿಟಿ ಇಲ್ಲ ಸರ್. ಮಾ ಕಂಪ್ನಿಯವರೇ ಚಿಕ್ಸು ಮತ್ತೆ ಫೀಡ್ಸು, ವ್ಯಾಕ್ಸಿನೇಷನ್ಗಳು, ಮೆಡಿಸಿನ್ಗಳು ಎಲ್ಲ ಅವರೇ ಕೊಡ್ತಾರೆ. ಈ 10,000 ಕೋಳಿಗಳನ್ನ ಒಂದು ಬ್ಯಾಚ್ ಅಲ್ಲಿ ಮಾಡ್ತೀವಿ. ಹಾ ಸರ್, ಅದರಲ್ಲಿ ಎಷ್ಟು ನಷ್ಟ ಆಗುತ್ತೆ ಅಂದ್ರೆ ಸರ್? ಮಾರ್ಟಾಲಿಟಿ ರೇಟ್ ಒಂದು 6% ಕಂಪ್ನಿಯವ್ರು ಕೊಟ್ಟಿದ್ದಾರೆ. ನಮ್ದು 250-300 ಅಷ್ಟೇ. 450-550 ಮಾರ್ಟಾಲಿಟಿ. 10,000ಕ್ಕೆ 600 ತನಕ. 600 ತನಕ ಅಲ್ವಾ? ಹಾ ಸರ್. ಅಲ್ಲಿ 94% ನಿಮಗೆ ಲಿಫ್ಟಿಂಗ್ ಆಗುತ್ತೆ. 93% ಲಿಫ್ಟಿಂಗ್ ಆಗುತ್ತೆ. ಸರಾಸರಿ ಏನ್ ತೂಕ ಬಂದಿರುತ್ತೆ ಒಂದೊಂದು ಕೋಳಿ ಸರ್? 2 ಕೆಜಿ 100, 2 ಕೆಜಿ 200 ಗ್ರಾಂ ಬರುತ್ತೆ ಸರ್. 38-40 ದಿನ. ಈ 5 ವರ್ಷ ಆಯ್ತು ನೀವು ಶುರು ಮಾಡಿ. ಹಾ ಸರ್. ಈಗೇನಾದ್ರೂ ಸಾಲ ತಗೊಂಡಿದ್ರಾ ಶೆಡ್ ನಿರ್ಮಾಣ ಸಂದರ್ಭದಲ್ಲಿ? ಹಾ ಸರ್, ತಗೊಂಡಿದ್ದು. ಅದೆಲ್ಲ ತೀರಿದೆ? ಹಾ ಸರ್, ಎಲ್ಲ ಹಾಕಿರೋ ಇನ್ವೆಸ್ಟ್ಮೆಂಟ್ ಎತ್ತಿದ್ದೀನಿ ಸರ್. ಈಗ ಲಾಭದಲ್ಲಿದ್ದೀರಾ? ಹಾ ಸರ್, ಲಾಭದಲ್ಲಿದೆ. ಇನ್ನು ಕೋಳಿ ಮಾರಾಟ ಅಂತೂ ಆ ಒಂದು ಕಂಪನಿ ವ್ಯವಸ್ಥೆ ಮಾಡಿದೆ. ಆ ಮಾರಾಟ ಜಾಲಕ್ಕೆ ನೀವು ಸಾಕಣೆ ಮಾಡ್ತೀರಿ, ಅದೆಲ್ಲ ಕೋಳಿಗಳು ಹೋಗುತ್ತೆ. ಹಾ ಸರ್. ಇನ್ನು ಅಲ್ಲಿ ಉಳಿದಂತಹ ತ್ಯಾಜ್ಯಗಳು, ಅವುಗಳು ಸಹ ನಿಮಗೆ ಆದಾಯದ ಮೂಲ? ಹಾ ಸರ್, ಆಗುತ್ತೆ. ಗೊಬ್ಬರ ಉಳಿದಿದೆ. ಎಷ್ಟು ಆಗುತ್ತೆ ಒಂದು ಬ್ಯಾಚ್ ಎಲ್ಲ ಆದ್ರೆ ನಿಮ್ಗೆ ಎಷ್ಟು ಬೆಲೆ ಗೊಬ್ಬರ ಉಳಿಯುತ್ತೆ ಸರ್? ಗೊಬ್ಬರ 15,000 ರೂಪಾಯಿ ಕೊಟ್ಬಿಡ್ತೀನಿ. ಜಳ್ಳ ಹಾಕಿರ್ತೀನಿ, ಒಂದು 10,000 ರೂಪಾಯಿ ಜಳ್ಳ ಹಾಕಿರ್ತೀವಿ. 15,000 ರೂಪಾಯಿ ಗೊಬ್ಬರನೇ ಹೋಗುತ್ತೆ. ಅದನ್ನ ಬಿಟ್ಟರೆ ಚೀಲಗಳು ಬರುತ್ತೆ, ಫೀಡ್ಸ್ ಅನ್ ಚೀಲಗಳು, ಅದು ಒಂದು 600 ಚೀಲ ಸಿಗುತ್ತೆ. 600 ಚೀಲ 10 ರೂಪಾಯಿ ಚೀಲಕ್ಕೆ ಹೋಗುತ್ತೆ. ಅದು ಕರೆಂಟ್ ಬಿಲ್ ಹೋಗುತ್ತೆ, ಅಲ್ಲಿಗೆ ಅಲ್ಲಿ ಕ್ಯಾರಿ ಆಗುತ್ತೆ ಸರ್. ಕರೆಂಟ್ ಬಿಲ್ ಒಂದು 6,000 ರೂಪಾಯಿಂದ 7,000 ರೂಪಾಯಿ ಬರುತ್ತೆ. 7,000 ರೂಪಾಯಿ ಬರುತ್ತೆ ಚೀಲದಿಂದ, ಚೀಲಕ್ಕೆ ಅದನ್ನ ಕ್ಯಾರಿ ಆಗುತ್ತೆ. ಗೊಬ್ಬರ ಬಂದು ಜಳ್ಳ ಹಾಕಿರ್ತೀವಲ್ಲ, ಜಳ್ಳದ ಮೇಲೆ ಒಂದು 5,000 ರೂಪಾಯಿ ಎಕ್ಸ್ಟ್ರಾ ಸಿಗುತ್ತೆ. ಅದೆಲ್ಲ ನಮ್ಮ ಇನ್ವೆಸ್ಟ್ಮೆಂಟ್ ಹೋಗೋದು ಅಂತಂದ್ರೆ ಇದ್ಲಿಗೆ ಹೀಟ್ ಟೆಂಪರೇಚರ್ ಮೇಂಟೈನ್ ಮಾಡೋಕ್ಕೆ ಒಂದು 15,000 ರೂಪಾಯಿ ಇದ್ಲಿ ಬೇಕಾಗುತ್ತೆ. ಕೋಲ್ಡ್ ವೆದರ್ ಇದ್ದಾಗ, ಬಿಸಿಲು ಟೈಮ್ ಇತ್ತು ಅಂದ್ರೆ ಬೇಸಿಗೆ ಟೈಮ್ ಆದ್ರೆ ಒಂದು 5,000 ರೂಪಾಯಿ 6,000 ರೂಪಾಯಿ ಕ್ಲಿಯರ್ ಆಗುತ್ತೆ. ಇದನ್ನೆಲ್ಲ ಸಂಜೆ ಹೊತ್ತು ರೆಡಿ ಮಾಡ್ಬೇಕಾ? ಇಲ್ಲ, ಅದು ರೆಡಿ ಸಿಗುತ್ತೆ. ಚೀಲಕ್ಕೆ ಒಂದು 600 ರೂಪಾಯಿ ತಂದು ಇಟ್ಕೋಬಿಡ್ತಾರೆ, ಟಿನ್ ಒಳಗಡೆ ಹಾಕಿ 4-4 ಎಂಡ್ ಆಗ್ತು ಅಂತಂದ್ರೆ ಅದು ಹೀಟ್ ಟೆಂಪರೇಚರ್ ನೈಟ್ ಎಲ್ಲ ಫುಲ್ ಮೇಂಟೈನ್ ಆಗುತ್ತೆ. ಸಾಯಂಕಾಲ ಬಂದು ಅದು ಮಾಡ್ಬೇಕು ನೀವು ನೈಟ್ ಟೈಮ್. ಅಲ್ಲೇನು ಯಾರು ಇರಬೇಕಾಗಿಲ್ಲ ಸರ್? ಇದ್ರೆ ಇರ್ಬೋದು, ಇಲ್ದೇನು ಇರ್ಬೋದು. ಇದನ್ನ ಹಾಕೋದ್ರಿಂದ, ಇದ್ಲಿ ಹಾಕೋದ್ರಿಂದ ಪ್ರಾಬ್ಲಮ್ ಇಲ್ಲ. ಇನ್ನು ಬೆಂಕಿ ಹಾಕ್ತಾರೆ, ಶೆಡ್ಡು ಶೆಡ್ಡೇ ಬರ್ನ್ ಔಟ್ ಆಗೋ ಸಾಧ್ಯತೆಗಳು ತುಂಬಾ ಇದೆ. ಅದು ದೊಡ್ಡ ಟಿನ್ ಬರುತ್ತಲ್ಲ, ಬ್ಯಾರಕ್ ಟಿನ್ಗಳು, ಅದಕ್ಕೆ ಹಾಕ್ಬಿಟ್ಟು ಸೌದೆಗಳು ಹಾಕ್ಬಿಡ್ತಾರೆ, ಅದು ತುಂಬಾ ಉರಿತದೆ. ಇಲ್ಲ, ಆಫ್ ಆಗೋಯ್ತದೆ ಅದು. ಕೆಟ್ಟ ಖರ್ಚು ಹಾಗಾದ್ರೆ ಇದಕ್ಕಿಂತ ಅದು ಬೆಟರ್ ದನ್ ಕಡಿಮೆ ಆಗುತ್ತೆ, ಇದು ಹೆಚ್ಚಾಗುತ್ತೆ. 5,000 ರೂಪಾಯಿ ಒಳಗಡೆ ಒಂದು ಬ್ಯಾಚ್ ಕ್ಲಿಯರ್ ಆಗುತ್ತೆ. ಅದು ಭಯ ಅದರಲ್ಲಿ ತಾಟ ಎಲ್ಲ ಕಟ್ಟಿರ್ತೀವಿ, ಮಿಸ್ ಆಗಿ ಕೆಂಡ ಗಿಂಡ ಹಾರ್ತವು ಕತ್ಕೊಬಿಟ್ರೆ ಅದು ಬರ್ನ್ ಆಗಿದಾವೆ ಆಲ್ರೆಡಿ. ಸರ್ ನಷ್ಟ ಅಂತಂದ್ರೆ ವರ್ಷಕ್ಕೊಂದು ಬ್ಯಾಚ್ ಹೋಗುತ್ತೆ, ಅದು ವರ್ಷಕ್ಕೆ ಕ್ಯಾರಿ ಆಗೋಗುತ್ತೆ. ಏನ್ ಅಮ್ಮ ಅಂದ್ರೆ 5 ರೂಪಾಯಿ 6 ರೂಪಾಯಿ ಮೋಸ ಆಗಲ್ಲ ಪರ್ ಕೆಜಿ. ಧಾರಣೆ ಧಾರಣೆ ಕಡಿಮೆ ಆದಾಗ ಆತರ ಆಗುತ್ತೆ. ಮಾರ್ಕೆಟ್ ಫ್ಲಕ್ಚುಯೇಷನ್ ಆದಾಗ, ರೇಟ್ ಇದಾದಾಗ, ಮತ್ತೆ ಫೀಡ್ ಕ್ವಾಲಿಟಿ ಏನಾದ್ರು ಕಡಿಮೆ ಬಂತು ಅಂತಂದ್ರೆ ಹಂಗಾಗುತ್ತೆ. ಅಂದ್ರೆ ನೀವು ಸ್ವತಂತ್ರವಾಗಿ ಒಂದು ನಿರ್ಧಾರ ತಗೊಂಡು ನಿಮ್ಮ ಒಂದು ವಿದ್ಯಾಭ್ಯಾಸ ಆದ್ಮೇಲೆ ಈ ರೀತಿ ಮಾಡಬೇಕು ಅಂದಾಗ ನಿಮ್ ತಾಯಿ ಮಾರ್ಗದರ್ಶನ ಮಾಡಿದ್ರು, ಇದನ್ನ ನೀವು ಶುರು ಮಾಡಿದ್ರಿ, ನಿಮಗೆ ಖುಷಿ ಕೊಡ್ತಾ ಇದೆ. ಖುಷಿ ಕೊಡ್ತಾ ಇದೆ ಸರ್. ಚಿಕ್ಕನ್ ಮೂರ್ತಿ ಅವರೇ, ಸರ್ಕಾರಿ ಬೆಳೆನೂ ಸಹ ನೀವು ಬೆಳೆಯಕ್ಕೆ ಪ್ರಾರಂಭ ಮಾಡಿದ್ರಿ, ಅದಕ್ಕೇನು ಪ್ರೇರಣೆ, ಆ ಒಂದು ಮಾರುಕಟ್ಟೆ ಅಲ್ಲಿ ನಿಮ್ಮ ಚಿಂತನೆ ಯಾವ ತರ ಇತ್ತು? ಸರ್ ಅಲ್ಲಿ ಅಂತಂದ್ರೆ ಮಾರ್ಕೆಟ್ ಫ್ಲಕ್ಚುಯೇಷನ್ ತುಂಬಾ ಸರ್, ಅದು ನಾವು ಇನ್ವೆಸ್ಟ್ಮೆಂಟ್ ಹಾಕಿರ್ತೀವಿ ಒಂದೊಂದು ಟೈಮ್ ಅದನ್ನ ಎತ್ತಕ್ಕೆ ತುಂಬಾ ಹಿಂಸೆ ಆಗ್ಬಿಡ್ತದೆ. ಫಸ್ಟ್ ಬರುತ್ತೆ ನಿಮಗೆ ಕಾಸು ಕೊಟ್ಟಿರೋ ಬೆಳೆ ಯಾವ್ದು? ತರಕಾರಿ ಬೆಳೆ ಸರ್, ಕಲ್ಲಂಗಡಿ, ಕಲ್ಲಂಗಡಿ, ಬಾಳೆ, ಟೊಮೆಟೊ, ಒಂದೊಂದು ಟೈಮ್ ಒಂದೊಂದು ಕೈ ಹಿಡಿದಿದೆ ಸರ್. ಒಂದಲ್ಲ ಒಂದು ಬೆಳೆ, ಒಂದ್ ವರ್ಷದಲ್ಲಿ 4 ಸಾರಿ ಹೋದ್ರು 2 ಸಾರಿ ಪಿಕಪ್ ಆಗಿದೆ. ಆ ಒಂದು ನಿರೀಕ್ಷೆ ಇಟ್ಕೊಂಡೆ ಶುರು ಮಾಡ್ತೀವಿ ಸರ್. ಇನ್ವೆಸ್ಟ್ಮೆಂಟ್ ಮಾಡಿರ್ತೀವಿ, ರಿಟರ್ನ್ ಎತ್ತೇ ಇರ್ತೀವಿ ಅಂತ ಕಾನ್ಫಿಡೆಂಟ್ ಇಂದ ಮಾಡೇ ಬಿಡ್ತೀವಿ ಸರ್. ಏನ ಕಾಂಪಿಟೇಷನ್ ಅಂದ್ರೆ ಹೆಂಗೆ ಅಂದ್ರೆ ಸರ್, ಈಗ ಟೈಮ್ ತಕ್ಕಂತೆ ನೋಡ್ಬೇಕು. ಈ ಟೈಮಲ್ಲಿ ನೋಡಿ, ಇವಾಗ ಟೊಮೆಟೊ ಹಾಕಿದ್ರೆ ಜನವರಿ ಟೈಮ್ ಬರ್ತದೆ, ಈ ಟೈಮಲ್ಲಿ ಎಲ್ಲ ನಾಟಿ ಆಗಿರ್ತದೆ, ಈ ಟೈಮಲ್ಲಿ ಹಾಕ್ತು ಅಂತಾರ ಸಿಗುತ್ತೆ ರೇಟು. ಆ ನಿರೀಕ್ಷೆ ಇಟ್ಕೊಂಡು ನಾವು ಹಾಕ್ಬಿಡೋದು. ಅಂದ್ರೆ ಮೂಡಮ್ ಟೈಮಲ್ಲಿ ಬೇಡಿಕೆ ಇರೋದು MC ಕೇರಳ. ಈ ಸರಿ ನಂದು 2.5 ಎಕರೆ ಇತ್ತು, ಅದು ಬಿಟ್ಟೇ ಬಿಟ್ಟಿದ್ದು 2 ರೂಪಾಯಿ ಅಷ್ಟೇ, 2 ರೂಪಾಯಿ 3 ರೂಪಾಯಿ ಇತ್ತು. ಕೊನೆಯಲ್ಲಿ ಬರೀ ಬಿಟ್ಕಾಯೇ 1 ಲಕ್ಷ ರೂಪಾಯಿ, 15-10 ರೂಪಾಯಿ ಶುರುವಾಗಿ ಪ್ರತಿದಿನ 2-2 ರೂಪಾಯಿ ಅಪ್ಪ ಆಗೋಯ್ತು, 15 ರೂಪಾಯಿ ತನಕ ಔಟ್ ಆಗಿತ್ತು. ಬರೀ 10 ಟನ್ ಸಿಕ್ತು, ಎಲ್ಲ ಖರ್ಚು ಕಳೆದು 1 ಲಕ್ಷ ರೂಪಾಯಿ ಆಯ್ತು. ಅದು ಬಿಟ್ಕಾಯಿ ಒಳಗಡೆ ತುಂಬಾ ಕಾಯಿತ್ತು, 20 ಟನ್ ಮೇಲೆ ಆಗೋದು. MC ಓಣಂಗೆ ಒಳ್ಳೆ ರೇಟ್ ಸಿಗುತ್ತೆ ಅಂತ ನೋಡಿ ಎಲ್ಲ ಹಾಕಿದ್ದು. ಆ ಟೈಮಲ್ಲಿ ಕೇರಳ ಲಾಕ್ಡೌನ್ ಆಯ್ತು, ಕೊರೋನಾ ಟೈಮ್ ಆಗ್ಲಿಲ್ಲ, ಆದ್ರೂ ನಷ್ಟ ಅಂತೂ ಆಗ್ಲಿಲ್ಲ. ಮಾಡಿರೋ ಖರ್ಚು ಕ್ಯಾರಿ ಆಗುತ್ತೆ ಸರ್. ಈ ಒಂದು ವಿಶ್ವಾಸ ಇರಬೇಕು. ಹಾ ಸರ್, ನಂಬಿಕೆ ವಿಶ್ವಾಸ ಇದ್ರೆ ಮಾಡ್ಬೋದು, ಹಾಕ್ಬಿಡ್ತೀವಿ ಬಂದ್ಬಿಡ್ತವೆ. ಅಕ್ಸೆಪ್ಟೇಷನ್ ಅಷ್ಟೊಂದು ರೀ ದೊಡ್ಡದಾಗಿ ಅಕ್ಸೆಪ್ಟೇಷನ್ ಮಾಡ್ಕೊಂಡ್ರೆ ಆಗಲ್ಲ ಸರ್. ಇಲ್ಲಿ ಇನ್ನು ಈಗ ಬೆಳೆ ಬೆಳೆಯೋದು, ಕೋಳಿ ಸಾಕಾಣಿಕೆ ಏನೋ ಬೇಕಾದಂತಹ ಔಷಧಿಗಳು, ಒಂದು ಕೋಳಿ ಆಹಾರ ಎಲ್ಲವನ್ನ ಕಂಪನಿಯವರು ನೀಡ್ತಾರೆ, ಮಾರ್ಗದರ್ಶನ ಮಾಡ್ತಾರೆ. ಅದ್ರ ಪ್ರಕಾರ ನೀವು ಮಾಡ್ತಾ ಹೋಗ್ತೀರಿ. ಬೇರೆ ಬೆಳೆಗಳಿಗೆ ಸಂಬಂಧಪಟ್ಟ ಹಾಗೆ ಒಂದು ಜವಾಬ್ದಾರಿ ಇರುತ್ತೆ ಇಲ್ಲಿ ನಿಮಗೆ. ಏನಂದ್ರೆ ಆ ಭೂಮಿಯನ್ನು ಸಹ ಆರೋಗ್ಯವಾಗಿ ಉಳಿಸ್ಕೋಬೇಕು. ಒಂದು ಬೆಳೆ ತಗೊಂಡಾದ್ಮೇಲೆ ಭೂಮಿ ಚೆನ್ನಾಗಿದ್ರೆ ಮಾತ್ರ ಎರಡನೇ ಬೆಳೆ ಮೂರನೇ ಬೆಳೆ ಬರಕ್ ಸಾಧ್ಯ. ಈ ದೃಷ್ಟಿಯಲ್ಲಿ ಈ ರಾಸಾಯನಿಕ ಗೊಬ್ಬರಗಳ ಬಳಕೆಯನ್ನ ಕಡಿಮೆ ಮಾಡಬೇಕು, ಆದಷ್ಟು ಸಾವಯವ ಗೊಬ್ಬರಗಳನ್ನ ಬಳಕೆ ಮಾಡಬೇಕು ಅಂತ ಎಲ್ಲ ಯುವಕರಿಗೂ ಮಂದಟ್ಟಾಗೋ ತರ ಸಾಕಷ್ಟು ಮಾಹಿತಿಗಳು ಸಿಗ್ತಾ ಇದೆ ಹೇಳಿ, ಈ ಬಗ್ಗೆ ಏನ್ ಪ್ರಯತ್ನ ಮಾಡಿದಿರಿ ಸರ್? ನೀವು ತೋಟದಲ್ಲಿ ಬಳಸುವಂತಹ ರಾಸಾಯನಿಕ ಗೊಬ್ಬರಗಳ ಪ್ರಮಾಣ ಕಡಿಮೆ ಆಗಿದೆಯಾ ಜಾಸ್ತಿ ಆಗಿದೆ? ಸರ್ ಕಡಿಮೆ ಮಾಡಿದ್ರಿ. ನಾನು ಆಲ್ಮೋಸ್ಟ್ ಆಲ್ ನಾನು ಶುರು ಮಾಡುತ್ತೆ ಇಂದ ನಾನು ಮೂಟೆ ಗೊಬ್ಬರ ಹೆಚ್ಚಾಗಿ ಹಾಕಲ್ಲ. 12-16-19 ಇದು ಎಷ್ಟು ಬೇಕು ಅಷ್ಟೇ ಗ್ರೋತ್ ಮಾತ್ರ. ಒಂದ್ ಮೂಟೆ ಕೊಡೋದು ಹೆಚ್ಚು, ನಾನು ಆಲ್ಮೋಸ್ಟ್ ಆಲ್ 80% ಏನ್ ಮಾಡ್ತೀನಿ ಕೊಟ್ಟಿಗೆ ಗೊಬ್ಬರ ಮೇನ್ ಪ್ರಿಫರೆನ್ಸ್. ನಾವು ಇಲ್ಲಿ 1 25 kg ಬ್ಯಾಗ್ಗೆ 2,500 ರೂಪಾಯಿ ಕೊಡ್ತೀವಿ. 1 ಟ್ರ್ಯಾಕ್ಟರ್ಗೆ 2,000 ರೂಪಾಯಿ ಕೊಟ್ರೆ ತಗೊಂಡ್ಕಿತ ಆಗ್ತಾನೆ. 10 ಮೂಟೆ ಕಟ್ಟೋದ್ರ ಬದಲು 10 ಟ್ರ್ಯಾಕ್ಟರ್ ಗೊಬ್ಬರ ಹೊಡಿಸ್ತು ಅಂತಂದ್ರೆ ಅದಕ್ಕೆ ಇದಕ್ಕೂ ಕಂಪೇರ್ ಮಾಡಕ್ ಆಗಲ್ಲ. ಒಳ್ಳೆ ಗ್ರೋತ್ ಕೊಡ್ತದೆ ಅದೇ. ಅದು ಅದನ್ ಬಿಟ್ರೆ ಅಳಗಚ್ಚಿ ಕಬ್ಬನ್ ಫ್ಯಾಕ್ಟ್ರಿದು ಅಳಗಚ್ಚಿ ಬರುತ್ತೆ, ಅದನ್ನೆಲ್ಲ ಸ್ಟೋರೇಜ್ ಮಾಡ್ಕೊಬಿಟ್ಟು ಕೊಳೆ ಹಾಕ್ಬಿಟ್ಟು ವರ್ಷಕ್ಕೊಂದ್ಸರಿ ಹಾಕ್ತು ಅಂತಂದ್ರೆ ಸಾಕು ಸರ್. ಅದನ್ನ ನಾವು ರಾಸಾಯನಿಕ ಗೊಬ್ಬರ ಹೆಚ್ಚಾಗಿ ಬೆಳೆಸಲ್ಲ. 20-20 DAP ಪೊಟಾಶ್ ಇದನ್ನ ಸ್ವಲ್ಪ ಪ್ರಮಾಣದಲ್ಲಿ ಕೊಡ್ತೀವಿ. ಅದನ್ನ ಬಿಟ್ರೆ ಈ ಮೂಟೆ ಗೊಬ್ಬರ 99-12-16 ಫಾಸ್ಫರಸ್ ಓವರ್ ಇರ್ತದೆ, ಭೂಮಿನೇ ವೈಟ್ ಆಗ್ಬಿಡ್ತದೆ. ಡ್ರಿಪ್ ಇರಿಗೇಷನ್ ಆಗಿರೋದ್ರಿಂದ ಎಲ್ಲ ಪ್ರತಿಯೊಬ್ಬರು ಇವಾಗ ಹಾಕಿದ ತಕ್ಷಣ ಬಂದ್ಬಿಡ್ಬೇಕು ಅಂದ್ಬಿಟ್ಟು ಅದನ್ನ ಕಟ್ತಾರೆ. ಕಡಿತು ಅಂತಂದ್ರೆ ಇದಾಗುತ್ತೆ. ಅದರಿಂದ ಒಂದು ಸ್ವಲ್ಪ ಕಡಿಮೆ ಮಾಡಿದೀವಿ. ನಮ್ದು ಮಣ್ಣಂತೂ ಹಾಳಾಗಿಲ್ಲ, ಚೆನ್ನಾಗಿದೆ. 10-11 ವರ್ಷದಿಂದ ಮಾಡ್ತಾ ಇದ್ದೀನಿ ನಾನು, ಮಣ್ಣಂತೂ ಏನು ಪ್ರಾಬ್ಲಮ್ ಆಗಿಲ್ಲ. ಮಣ್ಣು ಪರೀಕ್ಷೆ ಮಾಡಿಸ್ತೀರಾ? ಹಾ ಸರ್ ಮಾಡಿಸ್ತೀನಿ. ಅದ್ರ ಬಗ್ಗೆ ನಿಮ್ಗೆ ತೃಪ್ತಿ ಇದೆ? ಈ ಕೋಳಿ ಗೊಬ್ಬರ ಎಷ್ಟು ನಿಮ್ಮ ಬೆಳೆಗಳಿಗೆ ನೀವು ಬಳಕೆ ಮಾಡ್ತೀರಿ ಸರ್? 1 ಶೆಡ್ 2 ಶೆಡ್ ಅಷ್ಟೇ ಸರ್. ಒಂದ್ ಎಕರೆಗೆ 2 ಟ್ರಾಕ್ಟರ್ ಆದ್ರೆ ಸಾಕು ಸರ್ ಅಷ್ಟು. ಇನ್ನು ಎರಡು ಬ್ಯಾಚ್ ಬಳಕೆ ಮಾಡ್ತೀರಿ, ಇನ್ನೊಂದು ನಾಲ್ಕು ಬ್ಯಾಚ್. ಇದನ್ನ ಸ್ಟೋರೇಜ್ ಮಾಡ್ಬಿಟ್ಟು ಕೊಳತಿರ್ತದೆ ಸರ್, ವರ್ಷಕ್ಕೊಂದ್ಸರಿ ಫುಲ್ಲು ಕಪ್ಪಾಗುತ್ತೆ, ಪೌಡರ್ ತರ ಆಗೋಗುತ್ತೆ. ಅದನ್ನ ಎಲ್ಲ ಫುಲ್ಲು ಹೊಲಕ್ಕೆಲ್ಲ ಹೆಚ್ಚಿಸ್ಬಿಡ್ತೀನಿ. ನಿಮ್ಮ ಕ್ಷೇತ್ರಕ್ಕೆ ಸಾಕು ಸಾಕು ಸರ್, ಉಳಿದ ನಾಲ್ಕು ಬ್ಯಾಚ್ ಮಾರಾಟ ಮಾಡಿ. ಈ ತರಕಾರಿ ಮಾರುಕಟ್ಟೆಗೆ ಯಾವ ತರ ವ್ಯವಸ್ಥೆ ಮಾಡ್ಕೊಂಡಿದ್ದೀರಿ ನೀವು? ಸರ್, ತರಕಾರಿಗೆ ಅಂತಂದ್ರೆ ನಾನು ಬಂದ ತರಕಾರಿನ ಎರಡು ಕಡೆ ಹೊಡಿತೀವಿ. ಒಂದು ಕಮರ್ಷಿಯಲ್ ಇತ್ತು, ಎಮ್ ಸಿ ಇವೆಲ್ಲ ಗನ್ ಹೌಸಲ್ಲಿ ಸೇಲ್ ಆಗಲ್ಲ, ಅದನ್ನ ಆರ್ ಎಂ ಸಿ ಬಿಡ್ತೀವಿ. ಇಲ್ಲಿ ಗನ್ ಹೌಸಲ್ಲಿ ಅಂದ್ರೆ ತರಕಾರಿ, ಸೌತೆಕಾಯಿ, ಹೀರೆಕಾಯಿ, ಪಡ್ಲ ಇವೆಲ್ಲ ಏನ್ ಮಾಡ್ತೀವಿ, ಗನ್ ಹೌಸ್ಗೆ ಹಾಕ್ಬಿಡ್ತೀವಿ. ಕ್ಯಾಶ್ ಅಂಡ್ ಕೇರಿಯಲ್ಲಿ ಮಾರ್ನಿಂಗ್ ತಗೋಯ್ತು ಅಂತಾರೆ, ನೈಟು 5 ಗಂಟೆಗೆ ಹೋಗ್ತೀವಿ. ಮಾರ್ನಿಂಗ್ ಎಲ್ಲ ದುಡ್ಡು ಆಗುತ್ತೆ ಅಲ್ಲಿ ಸೇಲ್ ಆಗ. ನಿಮ್ಗೆ ಗೊತ್ತಿರುತ್ತೆ ಈ ರೇಟ್ ನಡೀತಾ, ಈ ರೇಟ್ ಮಾರ್ಕೆಟ್ ರೇಟ್ ಏನಿರ್ತದೆ ಅದೇ ರೇಟ್ ಅಲ್ಲಿ ಕೊಡ್ತಾರೆ. ಅಲ್ಲಿದಲ್ಲಿಗೆ ವ್ಯಾಪಾರ ಅಲ್ಲಿದಲ್ಲಿಗೆ ಅಂದ್ರೆ ಅಲ್ಲಿ ಕ್ಯಾಶ್ ಆಗುತ್ತೆ, ಇಲ್ಲಿ ಲೇಟ್ ಪೇಮೆಂಟ್ ಆರಂಭಿಸಿ ಅಂದ್ರೆ ಒಂದು ಕಟಾವು ದಿನಗಳಲ್ಲಿ 4-5 ದಿನ ಓಡಾಡಬೇಕಾಗುತ್ತೆ. ಅದು ಒಳ್ಳೇದು. ಇಲ್ಲಿ ಗನ್ನಹೌಸಲ್ಲಿ ಅಂತಾರೆ ನೇರ ಮಾರುಕಟ್ಟೆ ಇದಂಗೆ ಹೋಯ್ತೀವಿ ನಾವೇ ಡೈರೆಕ್ಟ್ ಆಗಿ. ದಳ್ಳಾಳಿ ಏನು ಪ್ರಾಬ್ಲಮ್ ಇಲ್ಲ, ಗಾಡಿಯಲ್ಲಿ ತಗೊಂಡೋಗಿರ್ತೀವಿ. ಅಲ್ಲಿ ತಗೊಳ್ಳೋಂತವ್ರು ಬಂದಿರ್ತಾರೆ, ಈ ಜನಗಳೆಲ್ಲ ಬಂದಿರ್ತಾರೆ, ಸಿಟಿಯವರೆಲ್ಲ ಬಂದಿರ್ತಾರೆ, ಯಾರಿಗೆ ಎಷ್ಟು ಬೇಕಷ್ಟು ತಗೊಂಡ್ಬಿಡ್ತಾರೆ. ಈ ತೆಂಗಿನ ಮರಗಳು ಎಷ್ಟು ಒಂದು ಮರಕ್ಕೆ ಇಳುವರಿ ಕೊಡ್ತಾ ಇದೆ ಸರ್? ಅಂದ್ರೆ ವರ್ಷದ ಲೆಕ್ಕದಲ್ಲಿ ನಾವು ತೋಟ ಕೊಟ್ಬಿಟ್ಟಿದ್ದೀವಿ. ಅಷ್ಟೆಲ್ಲ ತೆಂಗಿನ ಕಾಯಿಗೆ ಅಂದ್ಬಿಟ್ಟು ಬಿಟ್ಕೋತಿದೆ. ಒಂದೊಂದೂವರೆ ಸಾವಿರ, 2,000, 3,000 ತನಕ ಕಾಯಿ ಬಿಡ್ತಿದ್ದ. ಮರ ಆಗ್ತವ್ರಿಗೆ ದುಡ್ಡು ಕೊಡ್ಬೇಕು, ಸಿಕ್ಕಾಪಟ್ಟೆ ಕಾಯಿಗೆ 2 ರೂಪಾಯಿ 3 ರೂಪಾಯಿ ತಗೋತಾ ಇದ್ದಾರೆ. ಅದಕ್ಕೆ ನಾವು ಈ ಸಾರಿ ತೋಟ ಕೊಟ್ಬಿಟ್ಟಿದ್ದೀವಿ. ಅದರ ನಿರ್ವಹಣೆ ಎಲ್ಲ ನೀವು ಮಾಡೋದು ಅವ್ರು ಮಾಡೋದು ಇಲ್ಲ? ನಾವೇನು ಸರ್, ಎಲ್ಲವನ್ನು ಉಳಿಸ್ಬಿಟ್ಟು ಬುಡಕ್ಕೆಲ್ಲ ಗೊಬ್ಬರ ಸುರಿಸ್ಬಿಟ್ಟು ಉಪ್ಪು ಬರುತ್ತೆ ಅಡಿಗೆ ಉಪ್ಪು ಅದನ್ನ ಹಾಕ್ಬಿಟ್ಟು ಬಿಟ್ಬಿಡ್ತು. ಎಷ್ಟು ಇಳುವರಿ ಬರ್ತಿರ್ಬೋದು ಮರಕ್ಕೆ ಸರ್? ಬರುತ್ತೆ ಸರ್, ಅದು 100 ಕಾಯಿ ಇರ್ಬೋದಾ ಸರ್? ಬರುತ್ತೆ 100, 50, 200 ತನಕ ಬರುತ್ತೆ. ಎಷ್ಟು ವರ್ಷ, ಎಷ್ಟು ವರ್ಷದ ಹಳೆ ಮರಗಳು ಸರ್? ಅದೆಲ್ಲ 60-70 ವರ್ಷ ಆಗೈತೆ. ನಿಮ್ಮ ತಂದೆ ಕಾಲದ್ದು? ಇಲ್ಲ, ನಮ್ಮ ತಂದೆ ಕಾಲದ್ದು. ನಮ್ಮ ತಂದೆನೇ ಹಾಕಿರೋದಂತೆ ಚಿಕ್ಕವನಾಗಿದ್ದಾಗ, ಒಂದು 15-20 ವರ್ಷ ಟೈಮಲ್ಲಿ ಹಾಕಿರೋದವರು. ಅದರಿಂದ ನಿಮ್ಗೆ ಎಷ್ಟು ಆದಾಯ ಬರ್ತದೆ ವರ್ಷಕ್ಕೆ ಸರ್? ಅದು 2-2.5 ಲಕ್ಷ ಆಯ್ತದೆ. ನಾನೇ ಮಾಡೋದ್ರಿಂದ ನಾನೇ ಕಿಳಿಸಿ ಎಲ್ಲಾನು ತೆಗೆದು ಕಾಯಿ ಮಾರ್ತಿದೆ. 3-4 ಲಕ್ಷ ಆಯ್ತಿತ್ತು. ಇವಾಗ ಮೇ ಲೇಬರ್ ಪ್ರಾಬ್ಲಮ್ ಆಗಿರೋದ್ರಿಂದ ಕೊಟ್ಬಿಟ್ಟು ಸುಮ್ಮನೆ ಇರೋದ್ ಮೇಲೆ 150 ಮರ ಇದೆ. ಹಾಂ ಸರ್, ನಿಮ್ಗೆ 2.5 ಲಕ್ಷ ಆದಾಯ ಬರುತ್ತೆ. ಹಾಂ ಸರ್. ನಿರ್ವಹಣಾ ವೆಚ್ಚ ಖರ್ಚು ಎಲ್ಲ ಸರ್? ಅದಕ್ಕೆ ಅಂತಂದ್ರೆ ಯಾವುದೂ ನಿರ್ವಹಣೆ ಇರಲ್ಲ. ಟ್ರಾಕ್ಟರ್ ಹೊಡಿಸ್ತೀವಿ, ನಮ್ದೇ ಸ್ವಂತ ಟ್ರಾಕ್ಟರ್ ಇದೆ, ಅದರಿಂದ ನಮ್ಗೇನು ಗೊತ್ತಾಗಲ್ಲ. ನಮ್ ಟ್ರಾಕ್ಟರ್ ಎಲ್ಲ ಹೊಡಿಸ್ತಿರ್ತೀವಿ. ನಮ್ದೇ ಕೋಳಿ ಗೊಬ್ಬರ ಮತ್ತೆ ದನ ಗೊಬ್ಬರ ಎಲ್ಲ ಇರ್ತದೆ. ಆಳುಗಳನ್ನ ಕಾಳು ಕರ್ಕೊಂಡು ಸರಿಸ್ಬಿಡ್ತೀವಿ ಅಷ್ಟೇ. ಎಲ್ಲ ಕೆಲಸ ನೀವು ಮಾಡ್ತೀರಾ? ಚಿಕನ್ ಮಾಡ್ತೀವಿ. ಹಾಂ ಸರ್, ನಾವು ಮಾಡ್ತೀವಿ. ಹಸು ಎಷ್ಟು ಸಾಕಿದೀರಿ? ಹಾಲು ಎಷ್ಟು ಉತ್ಪಾದನೆ ಆಗುತ್ತೆ ಸರ್? 2 ಹಸು ಆಗುತ್ತೆ. ನಮಗೆ ಓನು ಯೂಸ್ ಮಾಡ್ಕೋತೀವಿ. 4-4 ಲೀಟರ್ 5 ಲೀಟರ್ ಆಗುತ್ತೆ. ನಾವು ಎಷ್ಟು ಯೂಸ್ ಮಾಡ್ಕೋಕೋ ಅಷ್ಟು ಇದು ಮಾಡ್ಕೋತೀವಿ. ಮತ್ತೆ ಕೋಳಿಗೆ ಹಾಕ್ಬಿಡ್ತೀವಿ, ಎಲ್ಲ ಗ್ರೋತ್ ಆಗುತ್ತೆ ಕೋಳಿಗೆ ಹಾಕಿದ್ರೆ. ಹಾಂ ಸರ್, ಬೇರೆ ಕಡೆಯಿಂದ ತಂದು ಹಾಕೋದ್ರಿಂದ ನಮಗೆ ನಮ್ಮಲ್ಲೇ ಐತೆ. ನಾವು ಎಷ್ಟು ಮನೆಗೆ ಯೂಸ್ ಮಾಡ್ಕೋತೀವಿ ಮಾಡ್ಕೋತೀವಿ. ಕೋಳಿಗೆ ಹಾಲು ಕೊಡಿಸ್ಬೋದು? ಹಾಂ ಸರ್, ಹಾಲು ಕೊಡ್ಬೋದು. ಗಿಂಡಾಲ್ ಹಾಕಿದ್ರೆ ಒಳ್ಳೆ ಗ್ರೋತ್ ಬರುತ್ತೆ. ಗಿಂಡಲ್ ಎನಿ ಟೈಮ್ ಸಿಗಲ್ಲ. ನಾವು ಹಿಪ್ಪ ಹಾಕ್ಬಿಟ್ಟು ಮೊಸರು ಮಾಡಿಬಿಟ್ಟು ಮಜ್ಜಿಗೆ ಕೊಟ್ಬಿಡ್ತು ಅಂತಂದ್ರೆ ಗ್ರೋತ್ ಬರುತ್ತೆ. ಹೀಟು ಟೆಂಪರೇಚರ್ ಮೇಂಟೈನ್ ಆಯ್ತಾ ಹೋಗುತ್ತೆ ಬಾಡಿ. ಈ ಬೇಸಿಗೆ ಟೈಮಲ್ಲೆಲ್ಲ ಈ ಸ್ಲೋಪ್ ಮೊಟಾಲಿಟಿ ಆಗುತ್ತೆ, ಅದೆಲ್ಲ ಕಂಟ್ರೋಲ್ ಆಗುತ್ತೆ. ಅದಕ್ಕೆ ಮೆಡಿಸಿನ್ ಕೂಡ ಅದಕ್ಕೆ 3,000-4,000 ಸರಿ ಇರಬಹುದು. ನಮ್ಮಲ್ಲಿ ಇರೋ ಮಜ್ಜಿಗೆ ಕಂಪ್ನಿಯವರು ಈ ಮಜ್ಜಿಗೆ ಕೊಡೋದ್ರ ಬಗ್ಗೆ ಏನೋ ಅಭ್ಯಂತರ ಇಲ್ಲ ಸರ್. ಕುಡಿ ಅಂತ ಹೇಳ್ತಾರೆ, ಕುಡಿ ಅಂತ ಅವರೇ ರೆಕಮೆಂಡ್ ಮಾಡ್ತಾರೆ, ಜನಗಳು ಕೊಡಲ್ಲ. ಹೌದಾ? ಎಲ್ಲಿಂದ ತಂದು ಕೊಡಕ್ ಆಗತ್ತೆ ಅಂತ ನೋಡಿದ್ರೆ 4 ಲೀಟರ್ ಎಪ್ಪ ಹಾಕ್ತಿವಿ, 4 ಲೀಟರ್ 5 ಲೀಟರ್ ಬೆಳಿಗ್ಗೆ 4-5 ಹಾಕ್ತಾರೆ, ಸಾಯಂಕಾಲ ತಗೊಂಡು ಹೋಗ್ಬಿಡ್ತೀವಿ. ಒಂದ್ ಚಡಿಗೆ ಎಷ್ಟು ಬೇಕಾಗತ್ತೆ ಸರ್? 4 ಲೀಟರ್ ಹಾಕಿ ಅಂತಾರೆ, ಸಾಕಾಗುತ್ತೆ. 200 ಲೀಟರ್ ನೀರಿಗೆ ಮಿಕ್ಸ್ ಮಾಡ್ಬಿಟ್ಟು ಡ್ರಿಂಕರ್ ಡೋಸೇಜ್ ಹಾಕ್ಬಿಡ್ತೀವಿ. ಅದು ಹಾಲನ್ನ ಮೊಸರು ಮಾಡಿ ಕೋಳಿಗೂ ಅದನ್ನ ಆಹಾರವಾಗಿ ಕೊಡ್ತಾ ಇದ್ದೀರಿ. ಒಂದು ಕೋಳಿಯಿಂದ ಎಷ್ಟು ಆದಾಯ ಬರುತ್ತೆ ನಿಮಗೆ ಸರ್? ಪರ್ ಕೋಳಿಗೆ ಕಂಪ್ನಿಯವರು 12-22 ರೂಪಾಯಿ ತನಕ ಕೊಡ್ತಾ ಇದ್ದಾರೆ. ಅವರೆಲ್ಲ ಖರ್ಚೆಲ್ಲ ಕಳೆದ್ರೆ ಸರ್ ಪರ್ ಕೆಜಿಗೆ ಒಂದು 5 ರೂಪಾಯಿ ಸಿಗುತ್ತೆ. 1 ಕೆಜಿ 1 ಕೆಜಿಗೆ 5-6 ರೂಪಾಯಿ 7 ರೂಪಾಯಿ ಒಂದು ಮಾರ್ಕೆಟಿಂಗ್ ಇದ್ದಂಗೆ. ಒಂದು ಕೋಳಿ ಅಂದ್ರೆ ಅಲ್ಲಿ 10 ರೂಪಾಯಿ ಒಂದು ಕೋಳಿಯಿಂದ ಹೇಳಬಹುದು. 2 ಕೆಜಿ ತೂಕ ಬರುತ್ತೆ ಅಂದ್ರೆ 2 ಕೆಜಿ ಮಾರ್ಕೆಟ್ ಇತ್ತು ಅಂತಂದ್ರೆ ನಮ್ಗೆ ಪ್ರಾಫಿಟ್ ಬಂದು 8 ರೂಪಾಯಿ ತನಕ ಖರ್ಚುಗಳು ಸಿಕ್ಬಿಡ್ತದೆ 1 ಕೆಜಿಗೆ. ಮಾರ್ಕೆಟಿಂಗ್ ಡೌನ್ ಇತ್ತು ಅಂತಂದ್ರೆ ಒಂದು 5-6 ರೂಪಾಯಿ ಮೋಸ ಇಲ್ಲ. ಒಂದು ಬ್ಯಾಚ್ ಅಂದ್ರೆ ಎಷ್ಟು ದಿನ ಆಗುತ್ತೆ ಸರ್? 38-40 ದಿನ ಅಪ್ಪು ನಂದು ಅಷ್ಟೇನೆ, ಅದರಿಂದ ಮುಂದಕ್ಕೆ ಹೋಗಿಲ್ಲ. ಬೇರೆಯವರೆಲ್ಲ 50 ದಿನ ಮಾಡ್ತಾರಂತ, ಮಾಡ್ತಾ ಇದ್ದಾರೆ. ಹಾ ಸರ್, ಒಂದೇ ದಿನ ಲಿಫ್ಟಿಂಗ್ ಮಾಡ್ಬಿಡ್ತಾರೆ. 38-41 ಡೇಸ್ ಒಳಗೆ ಕಂಪ್ಲೀಟ್ ಆಗೋಗುತ್ತೆ ಬ್ಯಾಚ್. ಆಮೇಲೆ 21 ದಿನ ಬಿಡಬೇಕು, 20 ದಿನ ಗ್ಯಾಪ್ ಅಪ್. ಅದೆಲ್ಲ ಪ್ರೋಸೆಸ್ ಇರ್ತದೆ, ಕ್ಲೀನಿಂಗ್, ಶರ್ಟ್ ಕ್ಲೀನಿಂಗ್ ಎಲ್ಲ ರೆಡಿ ಮಾಡ್ಬೇಕು. ಸರ್, ಕ್ಲೀನಿಂಗ್ ಪ್ರೋಸೆಸ್ ಅಂತಂದ್ರೆ ಗೊಬ್ಬರ ಕೊಡ್ತೀವಲ್ಲ, ಅವ್ರೇನು ಎಲ್ಲ ಕ್ಲೀನ್ ಮಾಡ್ಬಿಡ್ತಾರೆ. ಅವ್ರಿಗೆ ಕೊಟ್ಬಿಡೋದು. ಇನ್ ಸುಣ್ಣ ಎಲ್ಲ ಹಾಕ್ಬಿಟ್ಟು ಒಂದು 5,000 ರೂಪಾಯಿ ಖರ್ಚಾಗುತ್ತೆ. ಫೆಮಿಕೇಶನ್, ಸುಣ್ಣ ಫೆಮಿಕೇಶನ್ ಮಾಡೋಕ್ಕೂ ಕಂಪ್ನಿಯವನ್ನ ಕೊಡ್ತಾನೆ. ಸುಣ್ಣ ತತ್ತೀವಿ, ಕಲ್ಲು ತತ್ತೀವಿ, ಇವೆರಡಕ್ಕೆ ಮಾತ್ರ ಒಂದು 3,000. ಅವೆರಡರಿಂದ ಆಗುತ್ತೆ 1,000 ರೂಪಾಯಿ. ಆಳುಗಳಿಗೆ ಈಗೆಲ್ಲಾನು ಅದನ್ನ ಇಡಕ್ಕೆ ಕೊಡ್ತೀವಿ 1,000 ರೂಪಾಯಿ. ಆ ಬಾಕ್ಸ್ಗಳು ಬರುತ್ತದಲ್ಲ, ಫೀಡರ್, ಡ್ರಿಂಕರ್, ಇದೆಲ್ಲ ವಾಶ್ ಅಪ್ ಮಾಡೋಕ್ಕೆ 1,000 ರೂಪಾಯಿ ಕೊಡ್ತೀವಿ. 5,000 ರೂಪಾಯಿ ಖರ್ಚಾಗುತ್ತೆ. ಅದಕ್ಕೆಲ್ಲ ಬೇಕಾದಂತಹ ತಂತ್ರಜ್ಞಾನಗಳು ಎಲ್ಲ ಇದೆ. ಹಾಂ ಸರ್, ಇದೆ. ನೀವೇ ಮಾಡ್ಕೊಂಡಿದ್ದೀರಾ, ಹೊರಗಡೆ ಅವ್ರು ಬಂದು ಮಾಡ್ತಾರ? ಅದೆಲ್ಲ ಇಲ್ಲ ಸರ್, ನಾವೇ ಮಾಡ್ಕೊತೀವಿ. ನಿಮಗೆಲ್ಲ ಗೊತ್ತಿದೆ? ನಮಗೆಲ್ಲ ಗೊತ್ತಿದೆ. ನೀವು ನಿಮ್ಮ ತಮ್ಮ ಇಬ್ಬರು ಮಾಡ್ಕೊಂಡು ಏನನ್ಸುತ್ತೆ ಶ್ರೀಕಂಠ ಮೂರ್ತಿಯವರ, ಈಗ ನಿಮಗೆ ಒಬ್ಬ ಕೃಷಿಕನಾಗಿ ಇದೆಲ್ಲ ಅಂದ್ರೆ ಸಮಗ್ರ ಕೃಷಿ, ಕೋಳಿ ಕೃಷಿಯನ್ನ ನೀವು ಆಧಾರವಾಗಿ ಇಟ್ಕೊಂಡಿದ್ದೀರಿ, ಜೊತೆಗೆ ಬೇರೆ ಕೃಷಿಯನ್ನ ಮಾಡ್ತಾ ಇದ್ದೀರಿ. ಇನ್ನು ಭತ್ತದ ಬೇಸಾಯದ ಬಗ್ಗೆ ಮಾಡೋಣ. ಈಗಲೂ ಭತ್ತ ಬೆಳೀತಾ ಇದ್ರೆ 2 ಎಕರೆನಲ್ಲಿ ಹೇಳಿ, ಏನು 2 ಬೆಳೆ ಹಾಕ್ತೀರಾ, 1 ಬೆಳೆ? ಸರ್ ಇಲ್ಲ ಸರ್, ನಮ್ ಕಡೆ ಒಂದೇ ಬೆಳೆ ಆಗೋದು. 1 ಬೆಳೆ ಮನೆಗೆ ಆಗುತ್ತೆ, ಹಾಕೋದಿವಿ, ಮಾರಕ್ಕೇನು ಇದು ಮಾಡಲ್ಲ, ನಮ್ ಮನೆಗೆ ಆಗುತ್ತೆ. ಅದನ್ ಬಿಟ್ರೆ ಇನ್ನೇನು ಹಾಕಲ್ಲ ಸರ್. ಅದು ಏನಾದ್ರು ನೀರು ರನ್ನಿಂಗ್ ಆದ್ರೆ ಕೊಟ್ರೆ ಜೋಳ ಹಾಕ್ಬಿಡ್ತೀವಿ, ಎಲ್ಲ ಜೋಳ ಇಲ್ಲ, ರಾಗಿ ಹಾಕ್ಬಿಡ್ತೀವಿ. ರಾಗಿ ಹಾಕ್ತೀವಿ ಅಷ್ಟೇ. ಹಸರೆಲ್ಲ ಗೊಬ್ಬರ ಮಾಡ್ಕೊಳ್ಳೋದು ಸರ್, ಅದೇನು ಇಲ್ದಿಲ್ಲ. ಆಮೇಲೆ ಮುಂಗಾರು ಟೈಮಲ್ಲಿ ಹಾಕ್ಬಿಟ್ಟಿರ್ತೀವಿ, ಉರುಳಿ ಹಾಕಿರ್ತೀವಿ, ಅದನ್ನೇ ಉರುಳಿ ಹೊಡೆದ್ಬಿಡ್ತೀವಿ. ಉರುಳಿ ಹೊಡಿತೀರಿ, ಉರುಳಿನೂ ಸಿಗುತ್ತೆ, ಗೊಬ್ಬರ ಆಗುತ್ತೆ, ಅದನ್ನ ಬಿಟ್ಟರೆ ಚೆಂಬ ಹಾಕ್ಬಿಡ್ತೀವಿ. ಅದೇ ಹಸರೆಲ್ಲ ಗೊಬ್ಬರ ಅಂತ ಅದು ಆಗುತ್ತೆ. ಮಣ್ಣಿನ ಒಂದು ಸಂರಕ್ಷಣೆ ನಾವು ಚೆನ್ನಾಗಿ ಮಾಡ್ಕೊಂಡಷ್ಟು ನಿರಂತರವಾಗಿ ಬೆಳೆ ಬೆಳೆಯುತ್ತೆ, ಫಲ ತಗೋಬಹುದು ಸರ್. ಇನ್ನು ಈ ಕೃಷಿ ವಿಶ್ವವಿದ್ಯಾನಿಲಯ ಆಗ್ಬೋದು, ಸಂಶೋಧನಾ ಸಂಸ್ಥೆಗಳಾಗ್ಬೋದು, ಸಾಕಷ್ಟು ತರಬೇತಿ ಕಾರ್ಯಕ್ರಮಗಳು ನಡೆಸ್ತಾ ಇರ್ತಾರೆ. ನೀವು ಉದ್ಯಮ ಶುರು ಮಾಡಿದ್ದು ಒಂದು ಕುಕ್ಕುಟೋದ್ಯಮದ ತರಬೇತಿಯನ್ನ ಅಲ್ಲಿ ಭಾಗವಹಿಸಿದ್ರಿ, ಮಾಹಿತಿ ಸಿಕ್ತು. ಆಮೇಲೂ ಸಹ ಈ ರೀತಿ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿದ್ದು ಇದೆಯಾ, ಹೇಗೆ, ಏನೆಲ್ಲ? ಸರ್, ಬೇರೆ ಕಡೆ ಅಂತಂದ್ರೆ ಕಾರ್ಯಕ್ರಮಗಳಿಗೆ ಹೋಗೋದಕ್ಕಿಂತ ಹೆಚ್ಚಾಗಿ ನಾನು ಫೀಲ್ಡ್ ವಿಸಿಟ್ಗಳು ಕೊಟ್ಬಿಡ್ತೀವಿ ನಾವೇ ಡೈರೆಕ್ಟ್ ಆಗಿ. ನಮ್ಮ ಫ್ರೆಂಡ್ಗಳು ಅಲ್ಲಿ ಇಲ್ಲಿ, ನಮ್ಮ ಫ್ರೀ ಟೈಮಲ್ಲೆಲ್ಲ ಅದೇ ಕೆಲಸ. ಯಾವನು ಇನ್ನೂ ಉತ್ತಮವಾಗಿ ಏನಾದ್ರು ಮಾಹಿತಿ ಸಿಕ್ಬೋದಾ ಅಂತ ಎಲ್ಲರ ಹತ್ರನು ಓಡಾಡ್ತೀವಿ. ಅದರಿಂದ ಅಲ್ಲೇ ಸಿಕ್ಬಿಡ್ತದೆ. ನಾವು ಹೋಗಿ ಕುಂತ್ಕೊಂಡು 4 ಗೋಡೆ ಮಧ್ಯದಲ್ಲಿ ಕಲಿಯೋದಕ್ಕಿಂತ ಅಲ್ಲಲ್ಲೇ ಸುತ್ತಾಡ್ಬಿಡ್ತೀವಿ ಅಂದ್ರೆ ನಮ್ಗೆ ತುಂಬಾ ಕಲ್ತಿದ್ದೀವಿ ಸರ್. ನಮ್ಗೇನು ಗೊತ್ತೇ ಇರಲ್ಲ. ಒಂದೆರಡು ಉದಾಹರಣೆ ಹೇಳ್ಬೋದಾ? ಈ ಕ್ಷೇತ್ರದಲ್ಲಿ ಸಂಬಂಧಪಟ್ಟ ಹಾಗೆ ನೀವು ಹೊಸದಾಗಿ ಒಂದು ತಂತ್ರಜ್ಞಾನ ನೋಡಿದ್ದು, ಗಮನಿಸಿ ಅದನ್ನ ಅಳವಡಿಸಿದ್ದು, ಏನಾದ್ರು ಉದಾಹರಣೆ ಹೇಳ್ಬೋದಾ? ಹಾ ಸರ್, ತುಂಬಾ ಇವೆ ಸರ್. ಒಂದು ಅಂತೆಲ್ಲ ತುಂಬಾ ಕಲ್ತಿದ್ದೀನಿ ಸರ್. ನಾನು 4-5 ವರ್ಷ ಕಲಿತಾನೆ ಇದ್ದೀನಿ. ಒಂದು ಉದಾಹರಣೆ ಹೇಳಿ ಸರ್. ಅಂತಂದ್ರೆ ಫಸ್ಟ್ ಟೈಮು ನಾವು ಕೋಳಿ ಫೀಲ್ಡ್ ಬಂದಾಗ ನಮ್ಗೇನು ಗೊತ್ತೇ ಇರಲ್ಲ. ಬಂದು ಈ ಇದ್ಲು ಮೇಂಟೆನೆನ್ಸ್ ಎಲ್ಲ ನಮ್ಗೆ ಗೊತ್ತೇ ಇರಲ್ಲ. ಅದನ್ನೆಲ್ಲ ಕಾಪಿ ಮಾಡಿದೆ. ಎಲ್ಲಿ ಉತ್ತರಗೂರ್ಗೆ ಹೋಗಿದ್ದು, ಹಿಂಗೆ ರೋಡಲ್ಲಿ ಹೋಯ್ತಾ ಇದ್ದ, ಒಂದು ಫಾರ್ಮ್ ನೋಡಿದ, ಅದ್ರ ಬಗ್ಗೆ ನೋಡಿದೋ. ಅದಾದ್ಮೇಲೆ ಅಲ್ಲಿ ತಾಟೆಲ್ಲ ರೇಕಿಂಗ್ ಬರ್ತದೆ, ನಾವು ಏಣಿ ತಗೊಂಡು ಹತ್ತಿ ಹತ್ತಿ ಸಿಗಾಕ್ತಾ ಇದ್ದ. ಒಳಗಡೆನೆ ರೇಕಿಂಗ್ ಸಿಸ್ಟಮ್ ಟೈಪಲ್ಲಿ ಅವ್ರು ಮಾಡ್ಕೊಂಡಿರು, ಈಸಿ ಮೆಥಡಲ್ಲಿ ಅವರು. ಅದನ್ನ ನಾವು ಇಂಪ್ಲಿಮೆಂಟೇಷನ್ ಮಾಡ್ಕೊಂಡು ಈ ಫೀಡರ್ ಡ್ರಿಂಕರ್ ಎಲ್ಲ ಪ್ರತಿದಿನ ಎತ್ತಿ ಎತ್ತಿ ಕಟ್ಟಬೇಕಿತ್ತು. ಅದನ್ನ ಅಲ್ಲಿ ಇದ್ರ ಹತ್ರ ದಾರಿಪುರದ ಹತ್ರ ಹೋಗ್ತಾ ಅಲ್ಲಿ ಅವರು ಇಂಪ್ಲಿಮೆಂಟೇಷನ್ ಮಾಡ್ಕೊಂಡಿದ್ರು. ತುಂಬಾ ಇವೆ ಈ ತರ. ಇನ್ನು ವ್ಯವಸಾಯಕ್ಕೆ ಬಂತು ಅಂತಂದ್ರೆ, ವ್ಯವಸಾಯದಲ್ಲಿ ನಾನು ಫಸ್ಟ್ ಟೈಮ್ ಡ್ರಿಪ್ ಇರಿಗೇಷನ್ ಮಾಡಿದ್ದು ಹಿಂಗೆ. ನಾನು ಹೋಗಿದ್ದು ತಮಿಳ್ನಾಡಿನ ಬತ್ತಾಯಿದೆ ಮಿಷಿನ್ ಹಾಕೊಂಡು, ಅವರು ಅಲ್ಲಿ ಇಳಿದು ಒಂದು 10 ನಿಮಿಷ ಬ್ರೇಕ್ ಹಾಕೊಂಡು ನಿಲ್ಲಿಸ್ತಾರೆ ವ್ಯವಸ್ಥೆ. ಅಲ್ಲಿ ನಿಂತು ನೋಡಿದೆ ಇದೇನು ಅಂತ, ಪೈಪಲ್ಲಿ ಚೊಡ್ತಾ ಇದ್ದೀನಿ, ನೀರು ಚೊಡ್ತಾ ಇದೆಲ್ಲ ಪೈಪಲ್ಲಿ ಅಂತ ನೋಡ್ಬಿಟ್ಟು. ಇಲ್ಲಿ ಮೈಸೂರಲ್ಲಿ ಅವ್ರೆ ಅವರನ್ನು ಅಣ್ಣ ಅಂತ ಕರಿತೀನಿ ನಾನು, ಆನಂದ ಅಣ್ಣ ಅನ್ಬಿಟ್ಟು. ಅವ್ರ ಮೂಲಕ ನಾನು ಡ್ರಿಪ್ ಇರಿಗೇಷನ್ ಮಾಡಿಸ್ದೆ. ನಮ್ಗೆ ಗೊತ್ತೇ ಇಲ್ಲ ಇದ್ರ ಬಗ್ಗೆ. ಅದನ್ನು ಡ್ರಿಪ್ ಇರಿಗೇಷನ್ ಒಂದು ಕಡೆ ಗೇಟ್ ಹೊಡೆದ್ರೆ ಇಡೀ ಹೊಲಕ್ಕೆಲ್ಲ ನೀರು ಹೋಗುತ್ತೆ ಅಂತ ಅವಾಗಲೇ ಗೊತ್ತಾಗ್ತದೆ ನಮಗೆ ಒಂದು ಟೈಮ್ಗೆ. ಅದಾದ್ಮೇಲೆ ಮಲ್ಚಿಂಗ್ ಬರ್ತದೆ, ವರ್ಷವೆಲ್ಲ ಬೆಳೆ ಬೆಳಿಬೋದು ಅಂತ ನನಗೆ ಗೊತ್ತಿರಲಿಲ್ಲ. ಒಂದು ಟೈಮು ಭೂಮಿಲಿ ಫಸ್ಲು ಉಳಿಸಿ ಎಲ್ಲ ಅದ ಮಾಡಿ ರೆಡಿ ಮಾಡಿ ಗೊಬ್ಬರ ಎಲ್ಲ ಹಾಕಿ ರೆಡಿ ಮಾಡಿದ್ರೆ ಒಂದು ಟೈಮ್ ಇಂದ ಒಂದು ವರ್ಷ ತನಕ ಬೆಳಿಬೋದು ಅಂತ ನನಗೆ ಗೊತ್ತಾಯ್ತಿರಲಿಲ್ಲ. ಒಂದು ಫಸ್ಲು ಆಯ್ತಾ ಮತ್ತೆ ಉಳಿಸ್ಬೇಕು, ಎಲ್ಲ ರಿಸ್ಕ್ ಇಲ್ಲ. ಅದನ್ನ ಶೀಟ್ ಎಲ್ಲ ಹಾಕೋದೆಲ್ಲ ಹೊರಗಡೆಯಿಂದ, ಕಳೆ ನಿರ್ವಹಣೆ, ತೇವಾಂಶ ನಿರ್ವಹಣೆ, ಪ್ರತಿಯೊಂದು ರೋಗ ನಿರೋಧಕ ಎಲ್ಲಾನು ಅದರಿಂದ ಶೀಟ್ ಹಾಕೋದ್ರಿಂದ ಸೇಫ್ ಆಯ್ತದೆ. ಅದನ್ನ ತಿಳ್ಕೊಂಡು ಅದೆಲ್ಲ ಅಳವಡಿಸ್ತಾ ಹೋದ್ರಿ? ಹಾ, ಒಂದೊಂದಾಗಿ ತಿಳ್ಕೊಳ್ತಾ ಹೋದ್ರು. ಇನ್ನು ತಿಳಿತಾನು ಇದೀವಿ ಅಂದ್ರೆ, ನಾವು ಹೊರಗಡೆ ಹೋಗೋದು ಮತ್ತೆ ಈ ಕೋಳಿ ಫಾರ್ಮ್ದು ಕೋಲಾರ, ತಮಿಳ್ನಾಡು ಎಲ್ಲ ಹೋಗಿದ್ವಿ. ಕೋಳಿ ಫಾರ್ಮ್ದು ಹೊಸ ಹೊಸ ಇಂಪ್ಲಿಮೆಂಟೇಷನ್ಗೆ ಎ ಸಿ ಸರ್ಟ್ಗಳೆಲ್ಲ ಮಾಡ್ತಾ ಇದಾರೆ, ಅದನ್ನ ಇಂಪ್ಲಿಮೆಂಟೇಷನ್ ಮಾಡೋದಂತ ಎಲ್ಲ ಫೇಲ್ಯೂರ್ ಆಯ್ತಾ ಇದಾವೆ ಸರ್. ಅಂದ್ರೆ ಕೋಟಿ ಇನ್ವೆಸ್ಟ್ಮೆಂಟ್, 50 ಲಕ್ಷ 60 ಲಕ್ಷ ಇನ್ವೆಸ್ಟ್ಮೆಂಟ್, 20,000 ಬರ್ಡ್ಸ್ಗೆ. ಒಂದು ನಿಮಿಷ ಕರೆಂಟ್ ಇಲ್ಲ ಅಂತಂದ್ರೆ ಓವರ್ ಆಲ್ ಶೆಡ್ ಅಲ್ಲಿ ಬರ್ನ್ ಆಯ್ತು ಆ ಕೋಳಿ. ಎಲ್ಲಾದು 24 ಅವರ್ಸ್ ಒಳಗಡೆನೆ ಇರಬೇಕು. ನಾವು ಆ ತರ ಕೋಲಾರ ಸೈಡ್ ಎಲ್ಲ ಒಂದು 50 ಫಾರ್ಮ್ ಕೊಟ್ಟಿದ್ದೀನಿ, ತುಮಕೂರು ಎಲ್ಲಾ ಕಡೆನೂ ಹೋಗಿದ್ದೀನಿ, ಒಂದೂ ಬಿಟ್ಟಿಲ್ಲ ನಾವು ಇಲ್ಲಿ ಇಂಥ ಅಂದ್ರೆ. ನಾವು ಹೋದ ತಕ್ಷಣ ಅವ್ರನ್ನ ರೆಸ್ಪೆಕ್ಟ್ ಕೊಟ್ಟು ಪ್ರತಿಯೊಬ್ಬರೂ ಅದೇನು ಇನ್ವಾಲ್ವ್ಮೆಂಟ್ ಬೇಗ ಅಡ್ಜಸ್ಟ್ ಆಗೋಯ್ತಾರೆ. ಹೊರಗಡೆ ಹೋದ್ರೆ ಜನಗಳು ಬಿಡೋದೇ ಇಲ್ಲ. ನಾವು ಹೋಯ್ತು ಅಂತಂದ್ರೆ ಏನೋ ಅದು ನಮ್ಮ ಅದೃಷ್ಟನ ಏನೋ ಗೊತ್ತಿಲ್ಲ, ಹೋದ್ರೆ ಒಳಗಡೆ ಬಿಟ್ಬಿಡ್ತಾರೆ. ಕಲ್ತ್ಕೊಂಡ್ಬರ್ತೀರಿ ಅಲ್ಲೆಲ್ಲ ತುಂಬಾ ಇದಾಗಿದೆ ಸರ್. ಇನ್ನು ಈ ಸಮಗ್ರ ಕೃಷಿಯಲ್ಲಿ ಮುಖ್ಯವಾಗಿ ಕೋಳಿ ಸಾಕಣೆಯನ್ನೇ ಪ್ರಧಾನವಾಗಿ ನೀವು ಇಟ್ಕೊಂಡಿದ್ದೀರಿ, ಅದಕ್ಕೆ ಪೂರಕವಾಗಿ ಬೇರೆದೆಲ್ಲ ಮಾಡ್ತಾ ಇದ್ದೀವಿ. ನೀರಿನ ಲಭ್ಯತೆ ಹೇಗೆ ನಿಮಗೆ ಸರ್? ನೀರು ಚೆನ್ನಾಗೈತೆ ಸರ್, 3 ಬೋರ್ ಐತೆ, 1 ಬಾವಿನೂ ಐತೆ, ಬಾವಿ ಹಳೆ ಕಾಲದ್ದು ಬೋರ್ವೆಲ್ ಐತೆ, ಚೆನ್ನಾಗೈತೆ ಸರ್ ನೀರು ಎಲ್ಲ, 2-2.5 ಇಂಚ್ ನೀರೈತೆ, ಪ್ರಾಬ್ಲಮ್ ಇಲ್ಲ. ಎಲ್ಲ ಈಗ ಸಂಪೂರ್ಣವಾಗಿ ಕೃಷಿ ಭೂಮಿ ಪೂರ್ತಿ ನೀರಾವರಿ ಸರ್, ಡ್ರಿಪ್ ಇರಿಗೇಷನ್ ಅದ್ರ ಮೇಂಟೆನೆನ್ಸ್ ಎಲ್ಲ ನೀವೇ ಮಾಡಿ? ಹಾ ಸರ್, ಅದೇನ್ ಮೇಂಟೆನೆನ್ಸ್ ಅಂತ ಏನಿರಲ್ಲ ಸರ್. ಗೊಬ್ಬರ ಗಿಬ್ಬರ ಇದು ಮಾಡ್ಬೇಕು ಅಂತಂದ್ರೆ ಶೀಟ್ ಹಾಕ್ಸ್ಬಿಟ್ಟು ಆಳುಗಳು ಕೆಲ್ಬಿಡ್ತು ಅಂತಂದ್ರೆ ನೀರು ಹೋಗ್ತಾ ಇರ್ತದೆ. ಅಂದ್ರೆ ನಾನು ಯಾಕೆ ಇಷ್ಟೆಲ್ಲ ಕೇಳಿದೆ ಅಂದ್ರೆ, ತಂತ್ರಜ್ಞಾನಗಳು ಸಾಕಷ್ಟು ಮುಂದುವರಿತಾ ಇದೆ, ಹೊಸ ಹೊಸ ಸಂಶೋಧನೆಗಳಾಗ್ತಾ ಇದೆ, ಆದಷ್ಟು ಸುಲಭ ಮಾಡಿಸೋ ನಿಟ್ಟಿನಲ್ಲಿ ಪ್ರಯತ್ನಗಳಾಗ್ತಾ ಇದೆ. ಅದನ್ನ ನಾವು ತಿಳ್ಕೊಂಡು ಅದರ ಸಾಧಕ ಬಾಧಕಗಳನ್ನ ಅರ್ಥಕೊಂಡು ಅದನ್ನ ಅಳವಡಿಸ್ಕೊಡ್ಬೇಕಾಗುತ್ತೆ ಅಲ್ವಾ? ಆ ರೀತಿ ಪ್ರಯತ್ನದಲ್ಲಿ ನೀವಿದ್ದೀರಿ. ಇನ್ನು ಏನೆಲ್ಲ ಕನಸುಗಳಿದೆ ಶ್ರೀಕಂಠ ಮೂರ್ತಿ ಅವರು, ಇನ್ನು ಏನೆಲ್ಲ ಮಾಡಬಹುದು ನಿಮಗಿರೋ ಒಂದು 12 ಎಕರೆ ಪ್ರದೇಶದಲ್ಲಿ? ಸರ್, ನಾನು ಕುರಿ ಮಾಡಬೇಕು ಅಂತನ್ಬಿಟ್ಟು ನಾನು ಟ್ರೈನಿಂಗ್ ಹೋಗಿದ್ದು ಉಲ್ಲಳ್ಳಿ ಉರ ಹತ್ರ, ಅವರು ಸರ್ ಒಬ್ರು ಇದ್ದಾರೆ, ಅವ್ರ ಹತ್ರ ನಾನು ಎಲ್ಲರೂ ಟ್ರೈನಿಂಗ್ ಮಾಡಿದ್ದೀನಿ ಕುರಿ ಮಾಡಬೇಕು ಅಂತ. ಮದುವೆ ಆಗ್ಲಿ ಆಗ ಮಾಡಿಸೋದ ಅಂತನ್ಬಿಟ್ಟು ಅದೊಂದು ಒಂದು 50 ಕುರಿ ಮಾಡಿಸೋದ ಅಂತನ್ಬಿಟ್ಟು ಪ್ರಯತ್ನ ಇದೆ ಸರ್. ಅದನ್ನು ಸಹ ತಾಂತ್ರಿಕವಾಗಿ ಮಾಡಿಕೊಂಡು ಇದನ್ನ ಮತ್ತೆ ಕೋಳಿ ಫಾರ್ಮ್ ಫೀಲ್ಡ್ ಅಲ್ಲ ಎಸಿ ಸೋಡ್ ಮಾಡಿಸ್ಬೇಕು ಅನ್ನೋದು ನಮ್ಮ ನಿರೀಕ್ಷೆ. ಅಂದ್ರೆ ಅಲ್ಲಿ ನಮ್ಗೆ ಇಂಥಗಿಂತ ಅಲ್ಲಿ ಪ್ರಾಬ್ಲಮ್ಗಳೇ ಓವರ್ ಇವೆ, ಅದನ್ನ ಕರೆಕ್ಟ್ ಆಗಿ ಯಾರು ಇನ್ಫಾರ್ಮೇಶನ್ ಕೊಡ್ತಾ ಇಲ್ಲ. ನಾನು ಮಿನಿಮಮ್ 100 ಫಾರ್ಮ್ಗೆ ವಿಸಿಟ್ ಕೊಟ್ಟಿದ್ದೀನಿ, ಅಲ್ಲಿ ನಾವು ನೋಡ್ತಾ ಇದ್ರೆ ಭಯನೇ ಆಯ್ತದೆ ಹೊರತು ಇದರಿಂದ ಇನ್ಕಮ್ ತೆಗಿತೀವಿ ಅಂತ ಗ್ಯಾರಂಟಿನೇ ಇರಲ್ಲ. ಅದು ಒಳ್ಳೆ ಇದೈತೆ ಇನ್ಕಮ್, ಅದನ್ನ ಮಾಡಿಸ್ಬೇಕು ಅನ್ನೋ ಟಾರ್ಗೆಟ್ ಆಗಿದೆ. ನಿಮ್ಮ ತಮ್ಮ ಹೇಗೆ ನಿಮಗೆ ಸಹಕಾರ ನೀಡ್ತಾ ಇದ್ದಾರೆ ಸರ್? ಅವ್ರದ್ದೇನು ಆಲೋಚನೆಗಳು ನಿಮ್ಮ ತರನೇ ಇರುತ್ತೆ ಸರ್? ನಮ್ಮ ತರನೇ ಇದೆ, ನಾನು ಏನು ಹೇಳ್ತೀನಿ ಅದ್ರ ಬಗ್ಗೆ ಅವನು ಯಾವುದು ಮಾತಾಡಲ್ಲ. ಅವನು ನಮಗಿಂತ ಹೆಚ್ಚು ಹೊರಗಡೆ ಎಲ್ಲ ಹೋಗ್ಬೇಕು, ಒಂದು ವೈದ್ಯ ಅಂತಾನೆ ನಾನು ಮಾತಾಡ್ತಿದ್ರೆ ಅವನು ಆಲ್ರೆಡಿ ವಿಡಿಯೋನೇ ಮಾಡ್ಕೊಬಿಡ್ತಾನೆ ಎಲ್ಲ ತಿಳ್ಕೊಂಡು ಬಂದ್ರೆ ಅದನ್ನ ನೀವು ನಾವು ಇಂಪ್ಲಿಮೆಂಟೇಷನ್ ಮಾಡ್ತೀವಿ. ಹಾ ಸರ್, ಏನಂತಾರೆ ನಿಮ್ಮ ತಂದೆಯವರು ನಿಮ್ಮ ಬಗ್ಗೆ ಸಾಧನೆ ಬಗ್ಗೆ? ಅವರೇನು ಮಾತಾಡಲ್ಲ, ಮಾಡಿ ಒಳ್ಳೆ ತರವಾಗಿ, ಬೇರೆಯವರೆಲ್ಲ ಹಾಳಾಯ್ತಾರೆ ಹತ್ರ ಹಾಳಾಗಬಾರ್ದು, ಒಳ್ಳೆ ತರ ಹೋಯ್ತಾ ಇದ್ರಿ ಹೋಗಿ. ತಾಯಿಗೆ ತುಂಬಾ ಸಂತೋಷ ಆಗಿದೆ. ಹಾ ಸರ್, ಫಸ್ಟ್ ಎಲ್ಲ ಬೈತಾ ಇದ್ರು ಯಾವಾಗ ಇದೆಲ್ಲ ಇಷ್ಟೆಲ್ಲ ಓದ್ಬಿಟ್ಟು ಯಾತಿಕ್ ಮಾಡ್ಬೇಕು, ನೀವು ಯಾತಿಕ್ ಇರ್ಬೇಕು, ಹೊರಗಡೆ ಮದುವೆ ಎಲ್ಲ ಹೋಗಿದ್ ಬತ್ತು ಅಂತಾರೆ, ನಿನ್ ಮಗ ಏನ್ ಮಾಡ್ತಾ ಇದ್ದಾನು ಕೋಳಿ ಮೇಯಿಸ್ತಾನ ಅಂತ ಹೇಳ ಅಂತಂದ್ರೆ ಇವಾಗ್ಲೂ ಅಂತಾರೆ ಹಂಗೆ, ಯಾಕೆ ಜಾಬ್ ಹೋಗ್ಲಿಲ್ಲ ಅಂತಂದ್ಬಿಟ್ಟು ಎಲ್ಲ ಕೇಳ್ತಾರೆ ಅಂತ. ಯಾರು ಕಟ್ಟಿಗೆ ನಮ್ಗೆ ಏನಾಗ್ಬೇಕು, ನಾವು ಸಂಪಾದನೆ ಮಾಡ್ತಾ ಇದೀವಿ, ನಾವು ಮುಂದುವರಿತಾ ಇದೀವಿ, ಸಾಕು ನಮ್ಗೆ ಅಂತಾನೆ ನಾನು ಹೇಳೋದು. ತೃಪ್ತಿ ಇದೆ? ತೃಪ್ತಿ ಇದೆ ಸರ್. ಬಹಳ ಸಂತೋಷ ಶ್ರೀಕಂಠ ಮೂರ್ತಿ ಅವರೇ, ಇಷ್ಟೊತ್ತು ನಿಮ್ಮ ಕೃಷಿ ಒಂದು ಅನುಭವವನ್ನ ನಮ್ಮೊಂದಿಗೆ ಹಂಚಿಕೊಂಡಿದ್ದೀರಿ. ಈಗ ನಿಮ್ಮ ಮಾತನ್ನ ಬೇರೆಯವರು ಕೇಳ್ತಾ ಇರ್ತಾರೆ, ಶ್ರೀಕಂಠ ಮೂರ್ತಿ ಅವರು ಮಾಧವಗಿರಿನಲ್ಲಿ ಒಳ್ಳೆ ಯಶಸ್ವಿಯಾಗಿ ಕೋಳಿ ಸಾಕಾಣಿಕೆ ಮಾಡ್ತಾ ಇದ್ದಾರೆ, ನಾವು ಒಂದ್ಸಲ ಅವರನ್ನ ಮಾತಾಡಿಸ್ಬೇಕು, ಹೋಗಿ ನೋಡಬೇಕು ಅಂತ. ಹಾಗಾಗಿ ನಿಮ್ಮ ದೂರವಾಣಿ ಸಂಖ್ಯೆಯನ್ನ ನಿಧಾನವಾಗಿ 3 ಸಾರಿ ಹೇಳ್ಬಿಡಿ. 9591912024 ಸರ್. 9591912024. 9591912024 ಸರ್. ಯಾವಾಗ್ಲಾರು ಯಾರಾದರೂ ಫೋನ್ ಮಾಡಿ, ಫೋಲ್ಟ್ರಿದಾಗಿರ್ಬೋದು ವ್ಯವಸಾಯದಾರ ಆಗಿರ್ಬೋದು, ನಾನು ಇನ್ಫಾರ್ಮೇಶನ್ ಕೊಡ್ತೀನಿ ಸರ್. ಯಾರಿಗಾದ್ರೂ ನನಗೆ ಎಲ್ಲ ಮಾಡ್ತಾ ಇರ್ತಾರೆ, ತುಂಬ ನಮ್ಮ ಫ್ರೆಂಡ್ಸು ರಿಲೇಟಿವ್ಸು ಎಲ್ಲ ಮಾಡಿ ಕೇಳ್ತಾ ಇರ್ತಾರೆ, ಇದಂಗೆ ಅದಂಗೆ ಅಂತ. ನಮ್ಗೆ ಈವನ್ ಸೂಪರ್ವೈಸರ್ಗಳು ಮಾಡ್ತಾರೆ, ನಮ್ಗೆ ಎಷ್ಟು ಗೊತ್ತೋ ಅಷ್ಟು ಹೇಳ್ತೀನಿ ಸರ್. ಒಳ್ಳೆಯ ಮಾತುಗಳನ್ನು ಹೇಳಿದ್ದೀರಿ, ಒಳ್ಳೆಯ ಸಂದೇಶನ ನೀಡಿದ್ದೀರಿ. ನಿಮ್ಮಂಥ ಯುವಕರಿಗೆ ಯಾವ ರೀತಿ ಕೃಷಿಯಲ್ಲಿ ಮುಂದುವರಿಯೋದಕ್ಕೆ ಅವಕಾಶಗಳಿದೆ, ಈ ರೀತಿಯ ಪ್ರಯತ್ನಗಳು ಆಗಲಿ ಅಂತ ನಾವು ಆಶಿಸಿ ನಮ್ಮ ಮಾತುಕತೆಯನ್ನು ಮುಗಿಸೋಣ. ನಮಸ್ಕಾರ ಸರ್. ಥ್ಯಾಂಕ್ ಯು ಸರ್. ಸಮಗ್ರ ಕೃಷಿಯಲ್ಲಿನ ಅನುಭವ ಕುರಿತು ಮೈಸೂರು ತಾಲೂಕು ವರುಣಾ ಹೋಬಳಿ ಮಾಧವಗೆರೆಯ ಕೃಷಿಕ ಎಂ ಶ್ರೀಕಂಠಮೂರ್ತಿ ಅವರೊಂದಿಗೆ ಸಂದರ್ಶನವನ್ನು ಕೇಳಿದಿರಿ. ಸಂದರ್ಶಕರು ಎಸ್ ಸುಬ್ರಹ್ಮಣ್ಯ. ನಾಳಿನ ಕಾರ್ಯಕ್ರಮದಲ್ಲಿ ಸಾವಯವ ಕೃಷಿಯಲ್ಲಿನ ಆರ್ಥಿಕ ಅಭಿವೃದ್ಧಿಯನ್ನು ಕುರಿತು ಮಂಡ್ಯ ಜಿಲ್ಲೆ ನಾಗಮಂಗಲ ತಾಲೂಕು